ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕಿಸಾನ್ ವಾಣಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ವರೆಗೆ ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ನಂಗಂತೂ ಗೊತ್ತಿದೆ, ದೊಡ್ಡೋನಾದ ಮೇಲೆ ನಾನೊಂದು ಸೈಕಲ್ ರಿಪೇರಿ ಶಾಪ್ ಇಡ್ತೀನಿ. ಏನು, ಯಾಕೆ? ನೀವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡೋದ್ ನೋಡಿದ್ರೆ ಫ್ಯೂಚರ್ ನಲ್ಲಿ ಪೆಟ್ರೋಲ್ ಉಳಿಯೋದೇ ಇಲ್ಲ, ಆಗ ಸೈಕಲೇ ಓಡಿಸ್ಬೇಕ್ ತಾನೆ. ನೀವೇ ಎಲ್ಲ ಪೆಟ್ರೋಲ್ ಮುಗಿಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಉಳಿಸ್ತೀರಾ? ಪ್ಲೀಸ್, ಕನಿಷ್ಠ ಪಕ್ಷ ಸಿಗ್ನಲ್ ನಲ್ಲಿ ಇಂಜಿನ್ ಆಫ್ ಮಾಡಿ. ಡೌನ್ಲೋಡ್ ದ PCRA ಆಂಡ್ರಾಯ್ಡ್ ಆಪ್ ಟು ನೋ ಮೋರ್ ಅಬೌಟ್ ಸೇವಿಂಗ್ ಫ್ಯೂಯಲ್. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ MRPL ಆಸ್ ಪಾರ್ಟ್ ಆಫ್ ಸಕ್ಷಮ್. ಇನ್ಸಾನೋ ಕಿ ತರಹ ಪಶು ಪಕ್ಷಿ ಭೀ ಅಧಿಕ ತಾಪಮಾನ ಸೆ ಪರೇಶಾನ್ ಹೋತೆ ಹೈ. ಯೇ ಹಮಾರಿ ಜಿಮ್ಮೇದಾರಿ ಬನ್ತಿ ಹೈ ಕಿ ಗರ್ಮಿಯೋ ಮೇ ಹಮ್ ಉನ್ಕಾ ಧ್ಯಾನ್ ರಖೇ, ಲೂ ಲಗ್ನೆ ಕೆ ಲಕ್ಷಣೋ ಕೋ ಪಹಚಾನಿಯೆ, ಹಾಂಫ್ನಾ, ಬಢಾ ಹುವಾ ಶ್ವಾಸ್ ದರ್, ಜ್ಯಾದಾ ಪಾನಿ ಪೀನಾ, ಭೂಕ್ ನಾ ಲಗ್ನಾ, ಸುಸ್ತಿ, ಅಧಿಕ ಲಾರ್ ನಿಕಲ್ನಾ, ಸೂಖಿ ನಾಕ್, ಕಮ್ಜೋರಿ, ಮಾಸಪೇಶಿಯೋ ಮೇ ಝಟ್ಕೆ, ಬೇಹೋಶ್ ಹೋನಾ. ಇಸ್ಕಾ ಉಪಾಯ ಉನ್ಹೇ ದಿನ ಕೆ ಸಬ್ಸೇ ಗರ್ಮಿ ವಾಲೆ ಸಮಯ ಆರಾಮ್, ಛಾವ್ ಔರ್ ಪಾನಿ ದೇನಾ ಹೈ. ಪಾನಿ ಮೇ ORS ಯಾ ನಮಕ್ ಶಕ್ಕರ್ ಡಾಲ್ನೆ ಸೇ ಉನ್ಹೇ ಜ್ಯಾದಾ ತಾಕತ್ ಮಿಲ್ತಿ ಹೈ. ಆಪಾತ್ಕಾಲೀನ್ ಸ್ಥಿತಿ ಮೇ ಉನ್ಹೇ ಜಾನವರೋ ಕೆ ಡಾಕ್ಟರ್ ಕೆ ಪಾಸ್ ಲೇ ಜಾಯೆ ಯಾ ಅಪ್ನೇ ಶಹರ್ ಕಿ ಪಶು ಹೆಲ್ಪ್ ಲೈನ್ ಕಾ ಸಂಪರ್ಕ್ ಕರೇ. ಆಪ್ಕೆ ಹಿತ್ ಮೇ ತತ್ಪರ್ NDMA. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಗೋ ಆಧಾರಿತ ಸಾವಯವ ಕೃಷಿ ಕುರಿತು ಬಂಟ್ವಾಳ ತಾಲೂಕು ಇರಾ ಗ್ರಾಮದ ನಿಶ್ಚಲ್ ಜಿ ಶೆಟ್ಟಿ ಹಾಗೂ ಮಂಚಿ ಗ್ರಾಮದ ರಮೇಶ್ ರಾವ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುವರೆ, ಕೃಷಿ ಎನ್ನುವಂತಹದ್ದು ಒಂದು ಜೀವನ ಕ್ರಮ ಆಗಬೇಕು, ಬರೀ ಲಾಭ ನಷ್ಟದ ದೃಷ್ಟಿಕೋನದಿಂದ ಮಾತ್ರ ಕೃಷಿಯನ್ನು ಮಾಡಬಾರದು ಎನ್ನುವಂತಹ ಒಂದು ಮಾತನ್ನ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ. ಆದರೆ ಜೀವನ ಕ್ರಮದ ಹೊರತಾಗಿಯೂ ಕೂಡ ಈ ಒಂದು ಕೃಷಿಯನ್ನ ಮಾಡುವುದಕ್ಕೆ ಸಾಧ್ಯ ಇದೆ. ಸಾವಯವ ಕೃಷಿಯು ಕೂಡ ಹೆಚ್ಚಿನ ಒಂದು ಮಹತ್ವ ಇತ್ತೀಚಿನ ವರ್ಷಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಸಾವಯವ ಅವಿಭಾಜ್ಯ ಅಂಗ ಅಂತ ಅಂದ್ರೆ ಹೈನುಗಾರಿಕೆ ಅಥವಾ ಹಸು ಸಾಕಣೆಯನ್ನ ಮಾಡುವಂತಹದ್ದು. ಹಸು ಸಾಕಣೆಯ ಜೊತೆ ಜೊತೆಗೆ ಕೃಷಿಯನ್ನ ಮಾಡುವುದಿದ್ರೆ ಅದು ಹೆಚ್ಚು ಒಂದು ಅರ್ಥಪೂರ್ಣವಾದಂತಹ ಒಂದು ಜೀವನ ಕ್ರಮ ಆಗ್ತದೆ ಎನ್ನುವಂತಹ ಒಂದು ಮಾತು ಕೂಡ ಇದೆ. ಇವತ್ತು ನಮ್ಮ ಜೊತೆಗೆ ರಮೇಶ್ ರಾವ್ ಹಾಗೂ ನಿಶ್ಚಲ್ ಶೆಟ್ಟಿ ಇವರು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಸಾವಯವ ಕೃಷಿಯನ್ನು ಕೂಡ ಪೂರಕವಾಗಿ ಮಾಡ್ತಾ ಇದ್ದಾರೆ. ಇವರ ಅನುಭವವನ್ನು ಅವರ ಮಾತುಗಳಲ್ಲಿ ಕೇಳೋಣ. ನಮಸ್ಕಾರ ನಿಶ್ಚಲ್ ಶೆಟ್ಟಿಯವರೇ. ನಮಸ್ತೆ ಸರ್. ರಮೇಶ್ ರಾವ್ರೇ ನಮಸ್ತೆ. ನಮಸ್ಕಾರ ಸರ್. ಕೃಷಿ ಅಂದ ತಕ್ಷಣ ನಾವು ಲಾಭದ ಬಗ್ಗೆ ಹೆಚ್ಚು ನಾವು ಮಾತನಾಡ್ತೀವಿ ಅಥವಾ ಹೆಚ್ಚು ಒತ್ತನ್ನು ಕೊಡ್ತೀವಿ. 100 ರೂಪಾಯಿ ಖರ್ಚು ಮಾಡಿದರೆ ಅದರಲ್ಲಿ 100 ರೂಪಾಯಿ ಲಾಭ ಬಂದರೆ ಅದರಲ್ಲಿ 25 ರೂಪಾಯಿ ಅಥವಾ ಕನಿಷ್ಠ ಖರ್ಚು ಮಾಡಿಕೊಂಡು ಹೆಚ್ಚು ಲಾಭ ಪಡಿಬೇಕು ಅಂತ, ಈ ದೃಷ್ಟಿಕೋನ ಸರಿಯೋ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಬೇಕಾ? ಕೃಷಿ ಉಳಿಬೇಕಾದ್ರೆ ಲಾಭ ಬೇಕು. ಲಾಭ ಇದ್ರೇನೆ ಅವನು ಉಳಿತಾರೆ, ಯಾಕಂದ್ರೆ ಅವನು ಕೃಷಿ ಮುಂದೆ ಕೊಂಡೋಗಬೇಕಾದ್ರೆ ಅವನಿಗೆ ಲಾಭ ಬೇಕು. ಆದರೆ ಎಲ್ಲವನ್ನು ಲಾಭದಲ್ಲಿಯೇ ನೋಡಿಕೊಂಡಿದ್ರೆ ಅವನವನ ಸ್ವಾರ್ಥವನ್ನು ಬಿಟ್ಟು ಅವ ಕೃಷಿ ಮಾಡಬೇಕಾಗ್ತದೆ. ಆ ಸ್ವಾರ್ಥವನ್ನು ನಿಸ್ವಾರ್ಥವಾಗಿ ಮಾಡಿದರೆ ಆಗ್ತದೆ. ಆದರೆ ಇದು ನನ್ನ ಲೆಕ್ಕದಲ್ಲಿ ಸರಿಯಲ್ಲ. ಯಾಕಂದ್ರೆ ನಾವು ಸಮಾಜಕ್ಕೂ ಸ್ವಲ್ಪ ಕೊಡಬೇಕು. ನಾವು ದುಡಿದದರಲ್ಲಿ ಅದರಲ್ಲಿ ಎಲ್ಲರ ಪಾಲು ಇದೆ. ಗೋವುಗಳ ಪಾಲಿದೆ, ನಾಯಿ ಬೆಕ್ಕುಗಳ ಪಾಲಿದೆ, ಮನುಷ್ಯರ ಪಾಲಿದೆ, ಮತ್ತೆ ಪರಿಸರದ ಪಾಲಿದೆ. ದೊಡ್ಡ ಪಾಲು ಪರಿಸರದ. ಆ ಪರಿಸರವನ್ನು ಉಳಿಸಿಕೊಂಡು ಎಲ್ರಿಗೂ ಒಳ್ಳೇದಾಗುವಂತಹ ಕೃಷಿಯನ್ನು ಮಾಡಿದ್ರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಕಾಣಬಹುದು ಅಂತ ನನ್ನ ಒಂದು ಭಾವನೆ. ನಿಶ್ಚಲ್ ಅವರು, ನಿಮ್ಮ ಒಂದು ಅನುಭವದ ಮಾತನ್ನ ಹೇಳಿ, ಸಾಮಾನ್ಯವಾಗಿ ನಾವು ಕೃಷಿ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಾವು ನಿಜವಾಗಿ ಕೃಷಿ ಮಾಡ್ತಾ ಇದ್ದೀವೋ ಅಥವಾ ಗಿಡ ಮರಗಳೇ ನಮ್ಮನ್ನ ಸಾಕ್ತಾ ಇದೆಯೋ ಅಂತ? ಕೃಷಿ ಅಂತ ಎಂದಾಕ್ಷಣ ನಾವು ಕೃಷಿ ಮಾಡುತ್ತಾ ಇರಬಹುದು ಅಂತ ಮನಸ್ಸಿನ ಒಳಗಡೆ ಇರಬಹುದು ಸರ್. ಆದರೆ ವಾತಾವರಣ ಅದಕ್ಕೆ ಒಗ್ಗಿಕೊಳ್ಳುವಂತ ವಾತಾವರಣವನ್ನು ಮೊದಲು ನಾವು ರಚನೆ ಮಾಡಬೇಕು. ಈಗ ರಾಸಾಯನಿಕವನ್ನು ಬಳಸಿ ಗಿಡಮೂಲಿಕೆಗಳ ಅವನತಿಯನ್ನು ಕಂಡು ಮತ್ತೆ ಕೃಷಿ ಮಾಡುತ್ತೇನೆ ಅಂತ ಹೇಳುವುದಕ್ಕಿಂತ ಪ್ರಕೃತಿ ದತ್ತವಾಗಿ ಬಂದಿರುವಂತ ಅರಣ್ಯ ಇತರೆ ಕೃಷಿಗೆ ಪೂರಕವಾದಂತಹ ಎಲ್ಲ ವಿಚಾರವನ್ನು ಉಳಿಸಿ ಅನಂತರ ನಾವು ಕೃಷಿ ಮಾಡಲಿಕ್ಕೆ ಸುಲಭ ಅಂತ. ಒಮ್ಮಿಂದೊಮ್ಮೆಗೆ ನಾನು ಶ್ರೀಮಂತನಾಗಬೇಕು ಎಂದು ಹೊರಟ್ರೆ ಒಮ್ಮೆಗೆ ಆಗ್ಬೋದು, ಆಮೇಲೆ ದಿನ ದಿನ ದಿನ ದಿನ ದಿನ ದಿನ ಅವನು ಕೃಷಿಯಲ್ಲಿ ಕ್ಷೀಣಿಸುತ್ತಾ ಏನೂ ತೊಡಗಿಸಿದರೂ ಕೃಷಿ ಆಗೋಲ್ಲ ಎಂಬ ಅವನತಿಯನ್ನು ಕಾಣುವುದಕ್ಕಿಂತ ನಿಧಾನವಾಗಿ ನಡೆಯುತ್ತಾ ಮುಂದಿನ ದಿವಸಕ್ಕೆ ಮುಂದಿನ ಹೆಜ್ಜೆಯನ್ನು ಇಡುವಾಗ ಆಲೋಚನೆ ಮಾಡಿ ಇದು ತಲತಲಾಂತರದವರೆಗೆ ಉಳಿಯಬೇಕು, ನಾನು ಶಾಶ್ವತವಲ್ಲ, ಈ ಕೃಷಿ ಮಾಡುತ್ತಿರುವಂತಹ ಈ ಭೂಮಿ ಶಾಶ್ವತ, ಇಷ್ಟನ್ನು ಬಿಟ್ಟು ಹೋದ್ರೆ ನಾವು ಬ್ಯಾಂಕಲ್ಲಿ FD ಇಡಬೇಕಾಗಿಲ್ಲ ಅಂತ ಒಂದು ನಮ್ಮ ಭಾವನೆ ಸರ್. ರಮೇಶ್ ಅವರು ಹೇಳಿಗ ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಇರುವಂತಹ ಒಂದು ವಿಚಾರ, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಬೆಳೆ ಒಂದು ಉತ್ತಮವಾದಂತಹ ಬೆಳೆಯನ್ನು ತೆಗೆಯುವುದಕ್ಕೆ ಸಾಧ್ಯ ಆಗ್ತದೆ, ಜೊತೆಗೆ ಪರಿಸರ ಒಂದು ಸಂರಕ್ಷಣೆಯೂ ಕೂಡ ಆಗ್ತದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಹೈನುಗಾರಿಕೆ ಅಥವಾ ಹಸು ಸಾಕಣೆ ಒಂದು ಮಹತ್ವ ಏನು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ? ಮಣ್ಣಿನ ಆರೋಗ್ಯ ಕಾಪಾಡುವುದರಲ್ಲಿ ಹಸು ಸಾಕಣೆ ಬಹಳ ಒಂದು ಒಳ್ಳೆಯ ಒಂದು ದಾರಿ. ಯಾಕಂದ್ರೆ ಗೋವಿನಿಂದಲೇ ಸರ್ವಸ್ವ ಅಂತ ಹೇಳ್ಬೋದು. ಯಾಕಂದ್ರೆ ಗೋ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಗೋ ಅಂತ ಹೇಳಿದ್ರೆ ಮಾತೆ ಅಂತ ನಾವು ತಿಳ್ಕೊಳ್ತೇವೆ. ಆ ಗೋವಿನ ಪ್ರತಿ ಒಂದು ವಸ್ತು ಸಹ, ಅದರಲ್ಲಿ ಬರುವಂತಹ ಗೋಮೂತ್ರ ಆಗ್ಲಿ, ಗೋಮಯ ಆಗ್ಲಿ, ಅದರ ಅದನ್ನ ಒಂದು ವೇಳೆ ಸತ್ತೋದ್ರೆ ಅದರಿಂದ ಪ್ರಾಣಿಜನ್ಯ ಅದರ ಇದ್ರ ಎಂಥದ್ದು ಗೋಜಲ ಅಂತ ಹೇಳ್ತೇವೆ, ಅವುಗಳಿಂದ ಸಹ ಅದನ್ನ ಒಳ್ಳೇದೇ ಆಗದಷ್ಟು ಹೊರತು ಯಾವುದೇ ಕೆಟ್ಟ ಪರಿಣಾಮ ಬೀಳುವುದಿಲ್ಲ. ಈ ನಮ್ಮ ಪರಿಸರವು ಒಳ್ಳೇದಾಗ್ತದೆ. ಆಗಿದ ಕಾರಣ ಗೋ ಆಧಾರಿತ ಕೃಷಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋದರೆ ಯಾವಾಗಲೂ ಕೃಷಿಯಲ್ಲಿ ನಾವು ಅದರಲ್ಲಿ ಸೋಲು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮಣ್ಣಿನ ಫಲವತ್ತತೆ ಇನ್ನೂ ಹೆಚ್ಚಾಗ್ತದೆ ಹೊರತು ರಾಸಾಯನಿಕವನ್ನು ನಾವು ಬಿಟ್ಟು ಇದರಿಂದ ಗೋ ಆಧಾರಿತ ಕೃಷಿಯಿಂದಲೇ ನಾವು ಕೃಷಿಯನ್ನು ಒಳ್ಳೇದು ಮಾಡಿ ಅದರಿಂದ ನಾವು ಸಕ್ಸಸ್ ಕಾಣಬಹುದು. ಕೃಷಿ ಜಮೀನಿನಲ್ಲಿ ಕಣ್ಣಿಗೆ ಕಾಣದಂತಹ ಲಕ್ಷಾಂತರ ಮಿಲಿಗಟ್ಟಲೆ ಅಂತ ಹೇಳುವಂತಹದ್ದು, ಸೂಕ್ಷ್ಮಾಣು ಜೀವಿಗಳು ಚಟುವಟಿಕೆಯಿಂದ ಇರ್ತವೆ, ನಾವು ಏನು ಮಾಡ್ತವೆ ಅನ್ನುವಂತದನ್ನ ಗಮನಿಸುವಂತಹ ಒಂದು ಬುದ್ಧಿ ನಮಗೆ ಇರಬೇಕು ಎನ್ನುವಂತಹದ್ದು, ಈ ಮೂಲಕ ನಮ್ಮ ಕೃಷಿಯನ್ನ ಹೇಗೆ ಲಾಭದಾಯಕವಾಗಿ ಮಾಡಬಹುದು? ಇದರಲ್ಲಿ ಈಗ ಸರ್ ರಮೇಶ್ ರಾವ್ ಹೇಳಿದಾಗೆ ದನಕರುಗಳನ್ನ ಸಾಕುವುದರಿಂದ ಪ್ರಾಣಿಜನ್ಯ ಅಥವಾ ಯಾವುದೇ ಸಸ್ಯಗಳ ವೇಸ್ಟ್ ಅಂದ್ರೆ ತ್ಯಾಜ್ಯಗಳನ್ನ ಮರುಬಳಕೆ ಭೂಮಿಗೆ ಮಾಡುತ್ತಾ ಬಂದ್ರೆ ಅಲ್ಲಿ ಎರೆಹುಳುಗಳ ಉತ್ಪಾದನೆ ಆಗುತ್ತೆ. ಅದರ ಬದಲಾಗಿ ನಾವು ರಾಸಾಯನಿಕವನ್ನೇ ಬಳಸ್ತಾ ಹೋದ್ರೆ ಎರೆಹುಳುಗಳ ಅವನತಿ ಆಗ್ತದೆ. ಸ್ವಲ್ಪ ಇಟ್ಟು ಅಂದ್ರೆ ಮಜ್ಜಿಗೆ ಹಾಕಿ ಮೊಸರು ಮಾಡಿದಾಗೆ ಸ್ವಲ್ಪ ಸ್ವಲ್ಪ ಏರುತ್ತಾ ಹೋದಾಗೆ ಎರೆಹುಳುಗಳ ಅವನತಿಯನ್ನು ಕಾಣದೆ ಉನ್ನತಿಯನ್ನ ನಾವು ಗ್ರಹಿಸಿಕೊಂಡು ಕೃಷಿಯನ್ನ ಮಾಡ್ತಾ ಬಂದ್ರೆ, ತ್ಯಾಜ್ಯಗಳನ್ನ ಮರುಬಳಕೆ ಮಾಡುತ್ತಾ ಬಂದ್ರೆ, ಮುಂದಿನ ದಿನಗಳಲ್ಲಿ ಎರೆಹುಳುಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿ ಆದರೆ ಮಣ್ಣಿನ ನುಸುಳುವಿಕೆಯೂ ಆಗುತ್ತದೆ, ಅದರಿಂದ ಸೂಕ್ಷ್ಮಾನುಜೀವಿಗಳ ವೃದ್ಧಿಯೂ ಆಗ್ತದೆ. ಸರ್ವ ಸೂಕ್ಷ್ಮಾನುಜೀವಿಗಳ ವೃದ್ಧಿಯಾದರೆ ಕೃಷಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಮಣ್ಣಿನಿಂದ ಎಳೆಯುವಂತಹ ಶಕ್ತಿ ಸಸಿಗಿರುತ್ತದೆ. ಅನಂತರ ನಾವು ಸಸಿಯ ಬೆಳವಣಿಗೆಯನ್ನು ಕಂಡಾಗ ಅದರಲ್ಲಿ NPK ಅಂತ ಹೇಳ್ತೇವೆ ನಾವು, ಸಾರಜನಕ ರಂಜಕ ಪೊಟ್ಯಾಷ್ ಅಂತ. ಇದನ್ನು ನಾವು ಎರೆಹುಳುವಿನ ತ್ಯಾಜ್ಯದಿಂದ ಕೂಡ ಪರ್ಸೆಂಟೇಜ್ ಆಗಿ ಸ್ವಲ್ಪ ಸ್ವಲ್ಪವಾಗಿ ಪಡೆಯುತ್ತಾ ಮುಂದಿನ ದಿನಗಳಲ್ಲಿ ಎರೆಹುಳುಗಳ ಸಂಖ್ಯೆ ಭೂಮಿಯಲ್ಲಿ ಜಾಸ್ತಿ ಆದರೆ ಎರೆಹುಳುವಿನ ಗೊಬ್ಬರ ಹಾಕಬೇಕಾಗಿಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ಭೂಮಿಯ ಸಂರಕ್ಷಣೆಯನ್ನ ಮಾಡಿ ಉನ್ನತ ಕೃಷಿಯನ್ನು ಮಾಡುವುದರಲ್ಲಿ ರೈತನಿಗೆ ಸಾವಯವದತ್ತ ಪ್ರೀತಿ ಇರುವಾಗ ತಾಳ್ಮೆಯೂ ಬೇಕಾಗ್ತದೆ. ಒಮ್ಮಿಂದೊಮ್ಮೆಗೆ ನಾನು ಕೃಷಿಯಲ್ಲಿ ಉನ್ನತ ಸ್ಥಾನವನ್ನು ಏರುವುದಲ್ಲ, ಆದರೆ ಹೋದ ಒಂದು ಮೆಟ್ಟಿಲು ಅದು ಸ್ಥಿರವಾಗಿರುತ್ತದೆ. ಎರಡನೇ ಮೆಟ್ಟಿಲಿಗೆ ಕಾಲಿಡುವುದಕ್ಕೆ ಕಷ್ಟ ಇಲ್ಲ ಈ ಸಾವಯವ ಕೃಷಿಯಿಂದ. ಇದು ಬಾರಿ ದೊಡ್ಡ ಮನಸ್ಸಿನ ಪ್ರೀತಿಯಿಂದ ಹೇಳುವಂತ ಮಾತು ಸರ್. ರಮೇಶ್ ರವರು, ಈಗ ಕೃಷಿ ತ್ಯಾಜ್ಯ ಅಂದ ತಕ್ಷಣ ನಾವು ನಮ್ಮ ಒಂದು ಪರಿಸರದಲ್ಲಿ ನೋಡುವಂತಹದ್ದು ಈಗ ಅಡಿಕೆಯ ಸಿಪ್ಪೆ ಆಗ್ಬೋದು ಅಥವಾ ಸೋಗೆ ಆಗ್ಬೋದು, ಮಡಲಾಗ್ಬೋದು, ತೆಂಗಿನ ಮಡಲಾಗ್ಬೋದು, ಇಂಥದ್ದನ್ನು ಕೂಡ ಮರುಬಳಕೆ ಮಾಡಬೇಕು ಎನ್ನುವಂತಹದ್ದು. ನೇರವಾಗಿ ಅಡಿಕೆ ಮರದ ಬುಡಕ್ಕೆ, ತೆಂಗಿನ ಮರದ ಬುಡಕ್ಕೆ ಇವುಗಳನ್ನು ಹಾಕಿದ್ರೆ ಏನು ತೊಂದರೆ ಇದೆ? ಅದರ ಬದಲಿಗೆ ಅದನ್ನ ಕಾಂಪೋಸ್ಟ್ ಆಗಿ ಮಾಡುವಂತಹದ್ದು, ಅಥವಾ ಅದನ್ನ ಹಾಕಿದ ನಂತರ ಸ್ಲರಿಯನ್ನು ಬಿಡುವಂತಹದ್ದು, ಇಲ್ಲವೇ ಎರೆಗೊಬ್ಬರ ಮಾಡುವಂತಹದ್ದು, ಈ ಮೂಲಕ ಯಾವ ರೀತಿ ಇದರ ಮೌಲ್ಯವರ್ಧನೆ ಮಾಡಬಹುದು? ಕೃಷಿಯ ತ್ಯಾಜ್ಯಗಳನ್ನ ಬುಡಕ್ಕೆ ಹಾಕಿ ಮಾಡುದ್ರೆ ಅದರಿಂದ ಉಪದ್ರವ ಆಗ್ಲಿಕ್ಕಿಲ್ಲ, ಆದ್ರೆ ಅದು ಕಳೆಯುವಂತ ಸಮಯ ತುಂಬಾ ಲೇಟ್. ಒಂದು ಸಲ ನಾವು ಸೋಗೆಯನ್ನ ಬುಡಕ್ಕೆ ಹಾಕಿದ್ದಾರೆ, ಅದಕ್ಕೆ ಅಟ್ಲೀಸ್ಟ್ ಒಂದು 6-8 ತಿಂಗಳ, 1 ವರ್ಷವೇ ಕಾದೀತು ಅದು ಕಳೀಲಿಕ್ಕೆ. ಅದನ್ನ ನಾವು ಕಂಪೋಸ್ಟ್ ಮಾಡಿ, ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಪುಡಿ ಮಾಡಿ ಕಂಪೋಸ್ಟ್ ಮಾಡಿ ಆನಂತರ ಗಿಡಕ್ಕೆ ಹಾಕಿದ್ರೆ ಅದು ಗಿಡಕ್ಕೆ 15-20 ದಿವಸದಲ್ಲಿಯೇ ಸಿಗಬಹುದು. ನಿಮ್ಗೆ ಈಲ್ಡ್ ಬೇಗ ಬರ್ತದೆ, ಗಿಡದ ಅಭಿವೃದ್ಧಿಯು ಬೇಗ ಆಗ್ತದೆ. ಹಾಗೆ ನಾವು ಇದನ್ನ ಯಾವುದೇ ತ್ಯಾಜ್ಯವನ್ನ ಹಾಗೆ ಹಾಕಿ ಮಲ್ಚಿಂಗ್ ಮಾಡೋದು ಮುಖ್ಯ. ಯಾಕಂದ್ರೆ ನಮ್ಮ ಈ ಸಾವಯವ ಕೃಷಿಯಲ್ಲಿ ಹೇಳಿಕೊಡೋದೇನಂದ್ರೆ ಸೂರ್ಯನ ಬಿಸಿಲು ಡೈರೆಕ್ಟ್ ಆಗಿ ಭೂಮಿಗೆ ಬೀಳಬಾರದು. ಬಿದ್ದಾಗ ಭೂಮಿಯಲ್ಲಿ ಇರುವಂತಹ ಲಕ್ಷಾಂತರ ಕೋಟ್ಯಾನುಗಟ್ಟಲೆ ಈ ಸೂಕ್ಷ್ಮ ಜೀವಿಗಳು ಹಾಗೆ ಆ ಸೂರ್ಯನ ಬಿಸಿಯಿಂದಾಗಿ ಸತ್ತು ಹೋಗ್ತವೆ. ಅದಕ್ಕಾಗಿ ಮಲ್ಚಿಂಗ್ ಮಾಡೋದು ಮುಖ್ಯ. ಮತ್ ನಾವು ತೋಟದಲ್ಲಿ ಕಳೆಯನ್ನು ಆಗಾಗ ತೆಗಿತೇವೆ. ತೋಟದ ಅಂದ್ರೆ ನಮ್ಮ ಕ್ರಿಕೆಟ್ ಗ್ರೌಂಡ್ ಆಗಿರ್ಬೇಕು ಅಂತ ನನ್ನ ರೀತಿಯಲ್ಲಿ ತೋಟವನ್ನು ಆದಷ್ಟು ಕಸದಿಂದ ತುಂಬಿಸಿರಿ. ಅಲ್ಲಲ್ಲಿ ಕಸಗಳು ಇರಬೇಕು, ಹುಲ್ಲು ಸಹ ಇರಬೇಕು, ನ್ಯಾಚುರಲ್ ಆಗಿ ಅಂದ್ರೆ ನಿಸರ್ಗದತ್ತವಾಗಿ ಕೊಟ್ಟಂತಹ ವಸ್ತುಗಳನ್ನು ನಾವು ಅದನ್ನು ಮಲ್ಚಿಂಗ್ನಾಗ ದೇವರು ಕೊಟ್ಟಂತಹ ಮಲ್ಚಿಂಗ್ ಯಾವ್ದು ಈಗ ಕಳೆ ಗಿಡಗಳು ಅಂತ ಹೇಳ್ತೇವೆ ಅದು ದೇವರು ಕೊಟ್ಟಂತ ಮಲ್ಚಿಂಗ್ ಭೂಮಿಗೆ. ಒಂದ್ ವೇಳೆ ಆ ಹುಲ್ಲು ಕಾಟು ಹುಲ್ಲು ಅಂದ್ರೆ ಈ ಕಳೆ ಗಿಡಗಳು ಭೂಮಿಯ ಮೇಲೆ ಇಲ್ಲದಿರ್ತಿದ್ರೆ ಈಗಾಗಲೇ ಭೂಮಿ ಸಮತಟ್ಟಾಗಿ ಸಮುದ್ರಕ್ಕೆ ಸೇರಿ ಮಣ್ಣೆಲ್ಲ ಕರಗಿ ಹೋಗ್ತಿತ್ತು. ಅದನ್ನು ಉಳಿಸ್ಲಿಕ್ಕಾಗಿ ದೇವರು ಇದನ್ನು ಕೊಟ್ಟಿದ್ದಾರೆ. ಬಟ್ ಮಾನವ ತನ್ನ ಸ್ವಾರ್ಥಕ್ಕಾಗಿ ತನಗೆ ಅಡಿಕೆ ಒಂದೊಂದು ಅಡಿಕೆ ನಾನು ಬಿಡಬಾರದು, ಅಡಿಕೆ ತೋಡ ಆದ ಅಡಿಕೆಯನ್ನು ಎಲ್ಲ ನಾನು ತನಗೆ ಮನೆಗೆ ತಂದು ಒಣಗಿಸಿ ದುಡ್ಡು ಕೆಸೆಗೆ ಹಾಕ್ತೇನೆ ಅಂತ ಆ ಒಂದು ಸ್ವಾರ್ಥದಿಂದಾಗಿ ಈ ತರ ತೋಟವನ್ನು ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ದಾರೆ. ನನ್ನ ರೀತಿಯಲ್ಲಿ ಅದನ್ನು ಹಾಗೆ ಮಾಡಬಾರ್ದು. ಆದಷ್ಟು ಮಲ್ಚಿಂಗ್ ಮಾಡಬೇಕು, ಆ ತ್ಯಾಜ್ಯಗಳನ್ನು ಅಲ್ಲಿ ಇಡಿ, ಇಲ್ಲದ ಅಲ್ಲಿ ಕಂಪೋಸ್ಟ್ ಮಾಡಿ ಅದಕ್ಕೆ ಹಾಕಿ. ಇದು ನನ್ನ ಒಂದು ಧ್ಯೇಯ. ನಿಶ್ಚಲವರೀಗ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳ ಬಗ್ಗೆ ರಮೇಶ್ ರಾವ್ ಅವರು ಹೇಳ್ತಾ ಇದ್ರು. ಆದ್ರೆ ಅಡಿಕೆ ತೋಟದಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ಬೇರೆ ಬೇರೆ ಕಳೆ ಗಿಡಗಳಿರುವುದನ್ನು ಕೂಡ ನಾವು ನೋಡ್ತೇವೆ. ನಾವು ಗಮನಿಸುವಂತಹದ್ದು ಬರೀ ಅಡಿಕೆ, ತೆಂಗು ಇಂಥ ನಮಗೆ ಲಾಭದಾಯಕವಾದಂತಹ ಗಿಡಗಳನ್ನ ಮಾತ್ರ. ಈ ಕಳೆ ಗಿಡಗಳನ್ನು ನಿರ್ವಹಣೆ ಮಾಡುವುದು ಅಂದ್ರೆ ಹೇಗೆ? ಕಳೆಗಡ ನಿರ್ವಹಣೆ ಅಂದ್ರೆ ಒಂದು ಬಹು ಬೆಳೆ ಕೃಷಿ ಪದ್ಧತಿಯನ್ನ ನಾವು ಅನುಸರಿಸಬೇಕು. ಅಂದ್ರೆ ತೋಟದಲ್ಲಿ ಈಗ ಒಂದೇ ಅಡಿಕೆಯನ್ನೇ ನಂಬಿಕೊಂಡು ಬದುಕುವುದಕ್ಕಿಂತ ಅದರ ಮಧ್ಯದಲ್ಲಿ ಬಾಳೆಯನ್ನು ನೆಡುವಂಥದ್ದು, ತೆಂಗಿನ ಅಡಿಕೆ ಮರಕ್ಕೆ ಅಥವಾ ತೆಂಗಿನ ಮರಕ್ಕೆ ಕರಿಮೆಣಸು ನೆಡುವಂಥದ್ದು, ಇನ್ನು ಬದಿಯಲ್ಲಿ ನಮಗೆ ಉಳಿದ ಕೆಲಸಕ್ಕೆ ತೊಂದರೆಯಾಗದ ರೀತಿಯಲ್ಲಿ ತೋಟದ ಬದುವಿನಲ್ಲಿ ಬದಿ ಸೈಡಲ್ಲಿ ಕೊಕ್ಕೋ ಗಿಡಗಳನ್ನು ನೆಡುವಂಥದ್ದು. ಹೀಗೆ ಮಾಡುತ್ತಾ ಹೋದ್ರೆ ನಾವು ಕಳೆ ನಿರ್ವಹಣೆಗೆ ಖರ್ಚನ್ನು ಕಡಿಮೆ ಮಾಡಬಹುದು. ಇನ್ನೊಂದು ಕಡೆ ನಾವು ಅಡಿಕೆಗೆ ಈಗ ಏರಿಳಿತ ಎಲ್ಲ ಕೃಷಿ ಬೆಳೆಗಳಿಗೆ ಬರ್ತದೆ, ಅದರಲ್ಲಿ ಅಡಿಕೆಗೆ ಏನಾದರೂ ಧಾರಣೆ ಕಡಿಮೆ ಬಂದ್ರೆ ನಮಗೆ ಬಾಳೆಹಳ್ಳಿ ಬಾಳೆ ಅಥವಾ ಇನ್ನಿತರ ಯಾವುದು ಕರಿಮೆಣಸು ಕೊಕ್ಕೋ ಇದರಲ್ಲಿ ಅದನ್ನು ಸರಿದೂಗಿಸಬಹುದು. ಆವಾಗ ನಾವು ಕೃಷಿಯಲ್ಲಿ ನಷ್ಟ ಎಂಬುದನ್ನು ದೂರ ಮಾಡಬಹುದು ಅಂತ. ಇಲ್ಲದೇ ಇದ್ರೆ ಒಂದೇ ಇದರಲ್ಲಿ ನಾವು ಒಂದೇ ಕೃಷಿಯನ್ನ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗಿ ನಾವು ಕಳೆಗಳನ್ನ ತೆಗೆಯುವಂತ ಖರ್ಚು ಜಾಸ್ತಿ ಇರ್ತದೆ. ಇನ್ನು ಕಳೆಗಳು ತೆಗೆಯುವಾಗ ಅದಕ್ಕೆ ಮುಚ್ಚಳಿಕೆಯನ್ನು ಮಾಡೋ ಮುಚ್ಚಳಿಕೆಗೂ ಅದು ಉಪಕಾರ ಆಗ್ತದೆ. ಆದರೆ ಕೆಲವು ಸಲ ಅದರ ಖರ್ಚು ವೆಚ್ಚ ಜಾಸ್ತಿ ಆಗುವಾಗ ನಮಗೆ ಇಲ್ಲಿ ನೆರಳಿನ ಅಭಾವ ಬರುವಾಗ ಇನ್ನು ಕೊಕ್ಕೋ ಗಿಡಗಳನ್ನು ನೆಟ್ಟರೆ ಅದರಿಂದ ಬರುವಂತಹ ತರಗೆಲೆಯಿಂದ ಈ ಸೂಕ್ಷ್ಮಾನು ಜೀವಿ ಅಥವಾ ಎರೆಹುಳುಗಳಿಗೆ ಎರೆಹುಳುವಿನ ಅಭಿವೃದ್ಧಿಗೆ ಅದು ಪೂರಕವಾಗಿರುವುದರಿಂದ ನಾವು ಅದಕ್ಕೆ ಕೊಡುವಂತ ಗೊಬ್ಬರದ ಖರ್ಚನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಅಂದ್ರೆ ಮಣ್ಣಿನಲ್ಲೇ ತಯಾರಾಗುವ ಗೊಬ್ಬರ ನಮಗೆ ಇನ್ನು ಬೇರೆ ಕಡೆಯಿಂದ ತಂದು ಹಾಕುವಂಥದ್ದು ಅದು ಅದಕ್ಕೂ ಉಪಕಾರ, ಇನ್ನು ಕಳೆ ತೆಗೆಯುವುದಕ್ಕೂ ಉಪಕಾರ. ಆವಾಗ ಖರ್ಚಿನ ಒಂದು ವೆಚ್ಚವನ್ನ ಕಡಿಮೆ ಅಂತ ನಾವು ಲೆಕ್ಕಾಚಾರ ಮಾಡಬಹುದು ಸರ್. ರಮೇಶ್ ಅವರೀಗ ಆ ಮಣ್ಣಿನ ಒಂದು ಸಂರಕ್ಷಣೆಯ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ಮಣ್ಣಿನ ಡಿಸ್ಟರ್ಬ್ ಮಾಡಬಾರದು ಅಥವಾ ಅದನ್ನ ಅಗೆತ ಮಾಡಬಾರದು ಅಂತ ಹೇಳುವಂತ ಒಂದು ಮಾತಿರುತ್ತದೆ. ಆಮೇಲೆ ಹೆಚ್ಚು ಮಳೆ ನೀರು ಇಂಗುವ ಹಾಗೆ ಮಾಡಬೇಕು ಅಥವಾ ಪ್ರೇರೇಪಣೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಏನು ಮಾಡಬಹುದು? ನೀರು ನಮ್ಮ ಮಣ್ಣಲ್ಲಿ ಇಂಗ್ಬೇಕು, ಯಾಕಂದ್ರೆ ನಮ್ಮ ಭೂಮಿಯ ಅಂತರ್ಜಲ ಹೆಚ್ಚಾಗಬೇಕಾದ್ರೆ ಮಳೆಯ ನೀರು ಹರಿದು ಹೋಗಬಾರದು ಅಂತ. ಅದಕ್ಕಾಗಿ ಸರ್ಕಾರದ ಕೆಲವು ಯೋಜನೆಗಳಿವೆ, ಕೆಲವು ಕಿಂಡಿ ಅಣೆಕಟ್ಟುಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ತಾರೆ. ಅದಕ್ಕಿಂತ ಸಹ ಪ್ರತಿಯೊಬ್ಬ ರೈತನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಅವನು ಮಾಡಬೇಕಾದ ಏನಂದ್ರೆ, ಆದಷ್ಟು ಓಡುವ ನೀರನ್ನು ನಡೆಸಿ ನಡೆಯುವ ನೀರನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ನಿಲ್ಲುವ ನೀರು ಇಂಗು ಹಾಗೆ ಮಾಡಿ ಅಂದ್ರೆ ಆದಷ್ಟು ಅಲ್ಲಲ್ಲಿ ಗುಂಡಿಗಳನ್ನು ಅಂದ್ರೆ ಗುಡ್ಡೆಗಳಲ್ಲಿ ನಾವೆಲ್ಲ ಯಾವ್ದೊಂದು ಗಿಡ ನೆಟ್ಟರೆ ಅದರ ಒಂದು ಆಸ್ಪಾಸಲ್ಲಿ ಒಂದು ಗುಂಡಿ ಮಾಡಿ ಆಗ ಅದಕ್ಕೆ ನೀರು ಹಾಕುವ ವ್ಯವಸ್ಥೆ ನಾವು ಮಾಡ್ಬೇಕಂತಲೇ ಇಲ್ಲ. ವರ್ಷ ಇಡೀ ಬಂದ ಮಳೆ, ಆ 3-4 ತಿಂಗಳು ಬಂದ ಮಳೆಯ ನೀರು ಅದರಲ್ಲಿ ಇಂಗಿ ಹೋಗ್ತದೆ. ಅದರ ತ್ಯಾಜ್ಯ ವಸ್ತು ಆ ಗುಂಡಿ ಮೇಲೆ ಮುಚ್ಚಿದಾಗ ಅಲ್ಲಿಯೇ ತೇವ ಇರ್ತದೆ, ಗಿಡಕ್ಕೆ ಬೇಕಾದ ಬೇರಿನ ಬೇರಿಗೆ ನೀರು ಅಲ್ಲಿಯೇ ಸಿಗ್ತದೆ. ನಾವು ನಿಸರ್ಗವೇ ಅದಕ್ಕೆ ವ್ಯವಸ್ಥೆ ಮಾಡಿದೆ. ನಾವು ಮಾಡಬೇಕಾದಷ್ಟೇ ಹೇಳ್ತೇವೆ, ಅಲ್ಲಿ ಒಂದು ಗುಂಡಿ ಮಾಡಬೇಕಾದಷ್ಟೇ. ಅದೇ ತರ ಪ್ರತಿ ಯಾವುದೇ ನೀರು ಹರಿದು ಹೋಗ್ತದೆ, ಪ್ರತಿ ನಮ್ಮ ತೋಡುಗಳಲ್ಲಿ ನಮ್ಮ ತೋಟದ ಒಳಗೆ ಸಣ್ಣ ಸಣ್ಣ ತೋಡುಗಳನ್ನು ಮಾಡಿರ್ತೇವೆ, ಗುಜಿರಿ ಕಣಿ ಅಂತೇಳಿ. ಮಳೆಗಾಲ ಮುಗಿದು ಇನ್ನು ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾ ಬಂತು, ನೀರು ಹರಿತು ಹೋಗ್ತಂದ್ರೆ ಅಲ್ಲಿ ಸಣ್ಣ ಸಣ್ಣ ಕಿಂಡಿಗಳನ್ನು ಹಾಕಿ ನೀರಲ್ಲಿ ನಿಲ್ಲುವಾಗ ಮಾಡಿ ನೀವು ಇನ್ನೊಂದು 1 ಅಥವಾ 2 ತಿಂಗಳು ಲೇಟಾಗಿ ತೋಟಕ್ಕೆ ನೀರು ಹಾಕಬಹುದು. ಇದು ಈ ವ್ಯವಸ್ಥೆಗಳನ್ನು ನಾವು ಮಾಡಿದ್ರೆ ನೀರಿನ ಅಂತರ್ಜಲ ಹೆಚ್ಚಾಗಬಹುದು ಅಂತ. ಆಮೇಲೆ ನಿಶ್ಚಲವರಿಗೆ ಕೃಷಿ ಅಂದ ತಕ್ಷಣ ನಾವು ಅಡಿಕೆ ತೆಂಗಿನ ಬಗ್ಗೆ ಯೋಚನೆ ಮಾಡುವುದರ ಜೊತೆ ಜೊತೆಗೆ ಒಂದಿಷ್ಟು ಅರಣ್ಯ ಗಿಡಗಳನ್ನು ಕೂಡ ನೆಟ್ಟು ಬೆಳೆಸಬೇಕು ಎನ್ನುವಂತಹದ್ದು ಬಾರ್ಡರ್ ಕ್ರಾಪ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಬೌಂಡರಿಯಲ್ಲಿ ಹಾಕುವಂತಹ ಗಿಡಗಳು, ಈಗ ತೇಗ ಆಗ್ಬೋದು ಅಥವಾ ಬೇರೆ ಹಲಸು ಮಾವು ಆಗ್ಬೋದು, ಇಂಥದ್ದನ್ನು ಕೂಡ ನೆಟ್ಟು ಬೆಳೆಸಬೇಕು ಅಂತ. ಈ ನಿಟ್ಟಿನಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀವಿ? ಅದು ತೋಟದ ಬದಿಗಳಲ್ಲಿ ಮೊದಲಾಗಿ ಬೇಕು ಸರ್. ಯಾಕೆಂತ ಹೇಳಿದ್ರೆ ತೆಂಕು ಭಾಗದ ಬಿಸಿಲಿನಿಂದ ನಾವು ಕೃಷಿಯಲ್ಲಿ ಕೆಲವು ದೊಡ್ಡದಾಗುತ್ತಾ ಹೋದಾಗಿ ಕೆಲವು ಮರಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಅಂದ್ರೆ ಈ ಬಿಸಿಲಿನ ಒಡೆತ ಇರ್ತದೆ. ಆ ತೆಂಕು ಭಾಗಕ್ಕೆ ಅಡಿಕೆ ಸಸಿಯ ಅಂತರ ಇಟ್ಟು ಅಂದ್ರೆ ಅದರ ಹತ್ತಿರ ಇಟ್ಟರೆ ಅದರ ಬೆಳವಣಿಗೆಗೆ ತೊಂದರೆ ಆಗ್ತದೆ. ಸ್ವಲ್ಪ ದೂರದಲ್ಲಿ ಬದಿಯಲ್ಲಿ ಸುತ್ತಲೂ ಅಂದು ತೆಂಕು ಮತ್ತು ಪಡುಭಾಗ ಇದು ಕಂಪ್ಲೀಟ್ ಕವರ್ ಆಗುವ ಹಾಗೆ ನಾವು ಅಂತರ ಇಟ್ಟು ಅದರ ಬೆಳವಣಿಗೆಗೆ ಬೇಕಾದ ಜಾಗವನ್ನು ಕೊಟ್ಟು ನಾವು ನೆಟ್ಟರೆ ಅದು ಮೊತ್ತ ಮೊದಲಾಗಿ ನಮಗೆ ತೆಂಕು ಭಾಗದ ಬಿಸಿಲನ್ನ ತಪ್ಪಿಸಿ ಹೌದು ಸಸಿ ಮರಗಳಿಗೆ ಬೀಳದಂತೆ ತಪ್ಪಿಸಿ ಮರದ ಅವನತಿಯಾಗದಂತೆ ಕಾಯುತ್ತದೆ. ಇನ್ನೊಂದು ಕಡೆ ಅದು ಬೆಳೆಯುತ್ತಾ ಹೋದಾಗೆ ಅದಕ್ಕೆ ನಾವು ನೀರು ಉಣಿಸುವ ಒಂದು ಕಾರ್ಯಕ್ರಮ ಮಾಡಿದರೆ ಅದರ ಬೆಳವಣಿಗೆಯಲ್ಲಿ ಕೂಡ ಇದು 25 ವರ್ಷದ ಅಂದ್ರೆ ಕೃಷಿಯಲ್ಲಿ ಪ್ರತಿಯೊಂದಾಗಿ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ದಿನದಿಂದಲೇ ಸ್ಟಾರ್ಟ್ ಆಗ್ತದೆ. ದಿನ ವಾರ ತಿಂಗಳು ವರ್ಷ ಮತ್ತೆ ಬಹುವಾರ್ಷಿಕ ಅಂದ್ರೆ 25 ವರ್ಷ 30 ವರ್ಷ ಈ ಅಂತರಕ್ಕೆ ಬರುವಂತಹ ಉತ್ಪಾದನೆಯನ್ನು ಮಾಡುವವನೇ ರೈತ ಜಾನ ಅಂತ ಲೆಕ್ಕ ಸರ್. ಯಾವ ಅರಣ್ಯ ಗಿಡಗಳು ಸೂಕ್ತ ಅಂತ ಹೇಳ್ತೀರಿ ಅಡಿಕೆ ಪರಿಸರದಲ್ಲಿ? ಅಡಿಕೆ ಅಂದ್ರೆ ಈಗ ಒಂದು ತೇಗವೂ ಒಳ್ಳೇದು, ಮತ್ತೆ ತೇಗ ಮತ್ತೆ ಈಗೊಂದು ಮಾಗಾನಿ ಹೌದು ಮಾಗಾನಿ ಕೂಡ ಬರ್ತದೆ. ಅದು ನೆಟ್ರೆ ಅದು ಬೆಳವಣಿಗೆ ಬರೀ ಬೇಗ ಆಗ್ತದೆ ಸರ್, ಮತ್ತೆ ನೇರ ಆಗ್ತದೆ, ಮತ್ತೆ ಮರದಲ್ಲಿ ನಮಗೆ ಮತ್ತಿನ ದಿನಕ್ಕೆ ಅದು ಒಂದು ಉತ್ಪಾದನೆ FD ಇಟ್ಟಾಗುವ ಆಗ್ತದೆ. ಇನ್ನೊಂದು ಕಡೆ ಅದರಲ್ಲಿ ನಾವು ಒಂದು 4-5 ವರ್ಷ ಆಗುವಾಗ ಅದಕ್ಕೆ ಕರಿಮೆಣಸು ನೆಟ್ರೆ ಒಂದು ಮರದಲ್ಲಿ ತುಂಬಾ KG ಕರಿಮೆಣಸನ್ನು ಕೂಡ ಕೊಯ್ಯಬಹುದು. ಅದು ನಾವು ಇಟ್ಟ FDಗೆ ಒಂದು ಇಂಟ್ರೆಸ್ಟ್ ಬಂದಾಗಿ ವರ್ಷ ವರ್ಷ ಮತ್ತೆ ಬರ್ತಾ ಇರ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಅದು ಉಪಕಾರವೇ ಹೊರತು ಉಪದ್ರ ಅಲ್ಲ. ಅಂದ್ರೆ ಕಟ್ಟಿಂಗ್ ಇದಕ್ಕೆ ತೊಂದರೆ ಆಗದಾಗಿ ಗೆಲ್ಲುಗಳು ಜಾಸ್ತಿ ಬಂದ್ರೆ ರೆಂಬೆಗಳನ್ನ ಕಟ್ ಮಾಡುತ್ತಾ ಅದರ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ದೊರಕಿಸಿಕೊಟ್ರೆ ನೀರಿನ ಸೌಲಭ್ಯವನ್ನು ಕೊಟ್ರೆ ಇನ್ನಷ್ಟು ಅದು ಬಲಿಯುತ್ತದೆ ಸರ್. ರಮೇಶ್ ಅವರೇ, ನೀವು ಆವಾಗ ಒಂದು ಮಾತನ್ನ ಹೇಳಿದ್ರಿ, ಕೃಷಿ ಎನ್ನುವಂತಹದ್ದು ಒಂದು ರೀತಿಯ ಸಹಜೀವನ ಅಂತ ಹೇಳಿ. ಬರೀ ನಾವು ಮಾತ್ರ ಬದುಕುವಂತಹದ್ದಲ್ಲ, ಒಂದಷ್ಟು ಪ್ರಾಣಿ ಪಕ್ಷಿಗಳು ಬೇರೆ ಸೂಕ್ಷ್ಮ ಜೀವಿಗಳು ಎಲ್ಲವೂ ಕೂಡ ಬದುಕಬೇಕು ಈ ನಿಸರ್ಗದಲ್ಲಿ. ಅವುಗಳಿಗೂ ಕೂಡ ಸ್ವತಂತ್ರವಾಗಿ ಬದುಕುವಂತಹ ಒಂದು ಅವಕಾಶ ಇದೆ, ಹಕ್ಕು ಇದೆ ಅಂತ ಹೇಳಿ. ಆದ್ರೆ ರೈತರು ಹೇಳುವಂತಹದ್ದು, ನಮ್ಮ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ನಾವು ಬೆಳೆದಿದ್ದು ನಮಗೆ ಬೊಂಡ ಸಿಗುವುದಿಲ್ಲ ಅಂತ ಹೇಳಿ, ನಿಮ್ಮ ಅಭಿಪ್ರಾಯ? ಇದು ತೆಂಗಿನ ದೃಷ್ಟಿದೊಡಿ ಮಂಗಗಳ ಕಾಟಕ್ಕೆ ಸ್ವಲ್ಪ ನೀವು ಹೇಳಿದ ಮಾತು ಸರಿ ಹೊಂತದೆ. ಆದ್ರೆ ಮಂಗಗಳದ್ದು ಎಷ್ಟೋ ಕೋಟ್ಯಾನ್ ಕೊಟ್ಟ ಜೀವಿಗಳು ಈ ಭೂಮಿಯಲ್ಲಿ ಇದೆ. ಅವುಗಳು ಸಹ ನಮ್ಮ ಹಾಗೆ ದೇವರವರಿಗೆ ಒಂದು ಈ ಭೂಮಿಯಲ್ಲಿ ಬಾಳ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಆ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕೈ ಹಾಕಿ ಅವ್ರದ್ದು ಅವರ ಬಾಯಿ ನಾವು ಹೇಳಿ ತಿಂತ ಇದ್ದೇವೆ. ಅದಕ್ಕಾಗಿ ಭೂಮಿಯಲ್ಲಿ ಬೆಳೆಯುವಂಥ ಈಗ ನಾವೀಗ ನಮ್ಮ ಅಡಿಕೆ ಬೆಳೆಸ್ತೇವೆ, ಆದರೂ ಸಹ ಬದಿಯಲ್ಲಿ ವೇಸ್ಟ್ ಜಾಗಗಳಲ್ಲಿ ಪಪ್ಪಾಯಿ ಮತ್ತು ಹಲಸು ಮಾವು ಇಂಥ ಗಿಡಗಳನ್ನು ಬೆಳೆಸಬೇಕು. ಯಾಕಂದರೆ ಎಲ್ಲವನ್ನು ನಾನೇ ತಿಂತೇನೆ, ನಾನು ನಾವು ಕಿಸೆಯನ್ನು ಮಾತ್ರ ತುಂಬಿಸ್ತೇನೆ, ಆ ಭಾವನೆ ಬಿಟ್ಟು ಆ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ನೋಡಿಕೊಳ್ಳಿ. ಹಂದಿ ಕಾಟ ಅಂತ ಹೇಳ್ತಾರೆ, ತೋಟದಲ್ಲಿ ಹಂದಿ ಬರ್ತದೆ ಎಲ್ಲ ತೆಗೆದಾಕಿತ್ತು. ಅದು ಯಾಕೆ, ನೀವು ತೋಟದಲ್ಲಿ ಒಂದೇ ಒಂದು ಕೆಸುವಿನ ಇಡಲಿಲ್ಲ, ಒಂದು ಮುಂಡಿಗಡ್ಡೆ ಇಡಲಿಲ್ಲ. ಮುಂಡಿಗಡ್ಡೆ ಇಟ್ಟು ಬಡ ಸೈಡಲ್ಲೆಲ್ಲ ಮುಂಡಿಗಡ್ಡೆ ಹಾಕಿ ಅಲ್ಲಲ್ಲಿ ಕೆಸುವಿನ ಗಡ್ಡೆ ಇದ್ರೆ ಬಿಟ್ಟು ಬಿಡಿದಾನೆ, ಏನಾಗುದಿಲ್ಲ. ಅದು ಅದನ್ನು ತಿಂದುಕೊಂಡು ಹೋಗ್ತದೆ, ಅದರ ಹೊಟ್ಟೆ ತುಂಬಿಸ್ತದೆ. ಆಗ ನಿಮ್ಮ ಕೃಷಿಗೆ ಉಪದ್ರ ಮಾಡುವುದಿಲ್ಲ. ನೀವು ಸಿಕ್ಕಿದ್ದು ಪೂರಾ ನನ್ನ ಕೃಷಿಗೆ ಬೇಕು, ಆ ಪ್ರಾಣಿಗಳಿಗೆ ನಾನು ಇಡಲಿಲ್ಲ ಅಂತ ಹೇಳಿದ ಮತ್ತೆ ಅವು ಏನು ಮಾಡ್ತವೆ, ಅವು ನಮ್ಮ ಇದಕ್ಕೆ ಅಟ್ಯಾಕ್ ಮಾಡ್ತವೆ. ಅದಕ್ಕಾಗಿ ನಾವು ಈ ಪಪ್ಪಾಯಿ ಹಣ್ಣುಗಳ ಹಣ್ಣು ಯಾವುದೇ ನಾವು ಪಪ್ಪಾಯಿ ಬೆಳೆಸ್ತೇವೆ ನನಗೆ ಮಾತ್ರ ಅಂತೇಳಿ ಆದಷ್ಟು ಅಲ್ಲಲ್ಲಿ ಪಪ್ಪಾಯಿ ಬೀಜಗಳನ್ನು ಬಿಸಾಕಿ ತನ್ನಿಂದಾನೇ ಆಗ್ತವೆ ಅವು. ನೀವಾಗಿ ಅದನ್ನು ನೆಟ್ಟು ಬೆಳೆಸಿ ನೀರು ಹಾಕಿ ಏನು ಮಾಡೋದು ಬೇಡ, ಪಪ್ಪಾಯಿ ತಿಂದು ಅದರ ಬೀಜನ ಬಿಸಾಕಿಬಿಡಿ ಭೂಮಿಯಲ್ಲಿ ಬಿಸಾಕಿ ತನ್ನಿಂದಾನೇ ಗಿಡ. ನನ್ನ ಮನೆ ಎದುರಿಗೆ ನಾಲ್ಕೈದು ಪಪ್ಪಾಯಿ ಗಿಡಗಳು ಉಂಟು, ಅದನ್ನು ನಾನು ಮುಟ್ಟುವುದಿಲ್ಲ. ಒಂದು ಮರದ ಪಪ್ಪಾಯಿ ಮಾತ್ರ ನಾನು ತೆಗೆಯೋದಷ್ಟೇ, ಮತ್ತೆ ಉಳಿದ ಮೂರು ನಾಲ್ಕು ಪಪ್ಪಾಯಿ ಮರ ಅದು ಬೆರುವನ್ನು ತಿಂದು ಹೋಗ್ತದೆ, ಹಕ್ಕಿಗಳು ತಿಂತ ಆ ತಿನ್ನುವಂತ ಆ ಹಕ್ಕಿಗಳು ಆ ಮರದಲ್ಲಿ ಕೂತು ಆ ಪಪ್ಪಾಯಿ ಮೇಲೆ ಕೂತ್ಕೊಂಡು ಅದನ್ನು ಕುಕ್ಕುವಂತ ಒಂದು ನೋಡುವಂತದ್ದು ಇದು ಉಂಟಲ್ಲ, ಆಗ ಒಂದು ಮನಸ್ಸಿಗೆ ಒಂದು ಅಷ್ಟು ತೃಪ್ತಿ ಆಗ್ತದೆ, ಆ ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯನ್ನು ತಿಂತ ಇದ್ದಾವೆ ಅಂತೇಳಿ. ಆ ಒಂದು ಖುಷಿಯನ್ನು ನೋಡ್ಲಿಕ್ಕೆ ಮಾನವ ಇರಬೇಕು, ಆ ಮಾನವನಿಗೆ ಆ ಸ್ವಾರ್ಥವನ್ನು ಬಿಟ್ಟು ಆ ಖುಷಿಯಿಂದ ನಮ್ಮ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಬಹುದು. ಸರಿ, ಹಸು ಸಾಕಣೆಯನ್ನು ಬಹಳ ವ್ಯವಸ್ಥಿತವಾಗಿ ನೀವು ಮಾಡ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ದೇಶಿ ತಳಿಗಳಿಗೆ ಹೆಚ್ಚಿನ ಒತ್ತನ್ನು ಕೂಡ ಕೊಡ್ತಾ ಇದ್ರಿ. ಕ್ರಾಸ್ ಬ್ರೀಡ್ಗಿಂತ ಊರಿನ ತಳಿಯು ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರಿ. ಇದರ ಒಂದು ಸಾಕಣೆಯ ಒಂದು ಸೂಕ್ಷ್ಮ ವಿಚಾರಗಳು, ಅವರ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಈ ಬಗ್ಗೆ. ಹಸು ಸಾಕುವಲ್ಲಿ ಎಲ್ಲರೂ ಹಾಲಿಗಾಗಿ ಸಾಕ್ತಾರೆ, ಆದರೆ ನಿಜವಾಗಿ ನನ್ನ ಹತ್ರ ಕೇಳಿದ ಹಾಲು ಎಂಬುದು ಬೋನಸ್. ನಾವು ಅದರಿಂದ ಸಿಗುವಂತಹ ತ್ಯಾಜ್ಯ ಗೋಮೂತ್ರ ಆಗಲಿ ಗೋಮಯ, ಅದುವೇ ನಿಜವಾದ ನಮ್ಮ ಕೃಷಿಗೆ ಬೇಕಾದಂಥ ಗೊಬ್ಬರ. ಅದಕ್ಕಾಗಿ ನಾವು ಸಾಕೋದು. ಈ ಹಾಲು ಸಿಕ್ಕುವುದನ್ನು ನಾವು ಅದನ್ನು ಮಾರಾಟ ಮಾಡ್ತೇವೆ, ಅದಕ್ಕೆ ಬೇಕಾದ ಹಿಂಡಿಯನ್ನು ವ್ಯವಸ್ಥೆ ಮಾಡ್ತೇವೆ. ಆದರೆ ಇನ್ನೊಂದು ಹಸುವಿನ ಹಾಲು, ಈಗ ನಾವೀಗ ಜರ್ಸಿ ದನ ಸಾಕ್ತೇವೆ, ಹೆಚ್ ಎಫ್ ಸಾಕ್ತೇವೆ, ಆ ದನಗಳು ಹಾಲು ಕೊಡುವ ಒಂದು ಯಂತ್ರ ಮಾತ್ರ, ಅದು ಮಿಲ್ಕಿಂಗ್ ಮಿಲ್ಕ್ ಕೊಡುವಂಥ ಮಿಷಿನ್. ಅದು ತಿಂತದೆ ಮಲಗ್ತದೆ, ಒಂದೇ ಆ ನಾಲ್ಕು ಫೀಟ್ ಜಾಗದಲ್ಲಿ ತಿಂತದೆ ಮಲಗ್ತದೆ ಹೇಳ್ತದೆ, ಅಷ್ಟೇ ಕೆಲಸ ಅಷ್ಟೇ, ತಿನ್ಲಿಕ್ಕೆ ಹಾಕಿದ್ರೆ ಗಟ್ಟಿ ತಿಂತದೆ ಪುನಃ ಮಲಗ್ತದೆ. ಜೀವಂತ ಯಂತ್ರ, ಜೀವ ಉಂಟು ಅದಕ್ಕೆ, ಅದು ಹಾಲು ಕೊಡುವ ಯಾವಾಗ ಬೇಕಾದ್ರೆ ಹಾಲು ಕರು ಬೇಡ ಅದಕ್ಕೆ. ಆದರೆ ದೇಶೀ ತಳಿಯ ದನಗಳನ್ನು ನಾವು ಸಾಕಿದಾಗ ಅದರಲ್ಲಿ ಒಂದು ತಾಯಿ ಮಗುವಿನ ಪ್ರೀತಿ, ಯಾಕಂದ್ರೆ ಕರುವನ್ನು ಬಿಟ್ಟು ನಾವು ಹಾಲು ಕರೀಲಿಕ್ಕೆ ಹೋದ್ರೆ ಮಾತ್ರ ಕರುವನ್ನು ಬೆಳೆದ್ರೆ ಹಾಲು ಇಳಿಸುವುದೇ ಇಲ್ಲ ಅದು, ಯಾಕಂದ್ರೆ ತಾಯಿ ಮತ್ತು ಮಗುವಿನ ಪ್ರೀತಿ ಅದರಲ್ಲಿ ಇದೆ. ಅದರಲ್ಲಿ ಬರುವಂತಹ ಹಾಲನ್ನು ನಾವು ಕುಡಿದಾಗ ನಮಗೂ ನಮ್ಮ ನಮ್ಮ ಮಕ್ಕಳನ್ನು ನಮ್ಮ ತಾಯಿಯನ್ನು ನಾವು ಸಾಕಬೇಕು, ನಮ್ಮ ತಾಯಿಯನ್ನು ನಾವು ನೋಡಿಕೊಳ್ಬೇಕು, ಆ ಭಾವನೆ ಹಾಲು ಕುಡಿದ್ರಿಂದ ಬರಬಹುದು ನನ್ನ ಒಂದು ಭಾವನೆ. ಯಾಕಂದ್ರೆ ಈ ಜರ್ಸಿ ಹಾಲನ್ನು ಕುಡಿದು ಈ ಎಚ್ ಎಫ್ ನ ಹಾಲನ್ನು ಕುಡಿದಂತ ಎಷ್ಟೋ ಈಗಿನ ಮಕ್ಕಳಲ್ಲಿ ಪ್ರೀ ಮೆಚ್ಯೂರ್ ಮಕ್ಕಳಲ್ಲಿ ಸಣ್ಣ ಏಜಲ್ಲಿ ಮೆಚ್ಯೂರ್ ಆಗುವುದು, ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ ಅಂತ ನಾನು ಬುಕ್ ಅಲ್ಲಿ ಓದಿದ್ದೇನೆ. ಮನೋರಹ ಉಪಾಧ್ಯಾಯರ ಕೆಲವು ಆರ್ಟಿಕಲ್ ಅಲ್ಲಿ ಓದಿದಾಗ ಅದರಲ್ಲಿ ಸಹ ಕಾಣುತ್ತೆ, ಅವರು ಹೇಳುವ ಪ್ರಕಾರ ದನ ಕರುವನ್ನು ಯಾವಾಗಲೂ ತಾಯಿಯ ಒಟ್ಟಿಗೆ ಕಟ್ಟಬೇಕು, ತಾಯಿಯಿಂದ ದೂರ ಮಾಡಬಾರದು. ತಾಯಿಯಿಂದ ದೂರ ಮಾಡಿದಾಗ ಆ ಹಾಲಿನಲ್ಲಿ ಬರುವ ಆ ಅಂಶವೇ ಇರುವುದಿಲ್ಲ, ತಾಯಿ ಮಗುವಿನ ಪ್ರೀತಿಯ ಅಂಶವೇ ಇರುವುದಿಲ್ಲ. ಅದಕ್ಕಾಗಿ ತಾಯಿ ಮಗುವನ್ನು ಒಟ್ಟಿಗೆ ಇಟ್ಕೊಂಡು ಅದಕ್ಕೆ ಕೊಲ್ಲುವ ಅದಕ್ಕೆ ಇಡೀ ದಿವಸ ಪೂರ ಹಾಲು ಕೊಡಬೇಡಿ, ಅದಕ್ಕೆ ಕೊಡುವಂತ ಅದರ ಒಂದು ಪಾಲನ್ನು ಕೊಟ್ಟು ಬಿಡಬೇಕು. ಎಲ್ಲ ಹಾಲನ್ನು ನಾನೇ ತೆಗೆದೆ, ಆ ಕರುವಿಗೆ ಏನೂ ಇಡಲಿಲ್ಲ, ಆಗ ಕರು ಶಬ್ಬಿಸ್ತಾ ಇರ್ತದೆ, ಮತ್ತೆ ತಾಯಿ ಸಹ ಎಣಿಸ್ತದೆ ನನ್ನ ಹಾಲನ್ನು ಪೂರ ಅವಳಿಗೆ ಕೊಟ್ಟರು ಅಂತ ಹೇಳಿ, ಅದು ಸಹ ಒಂದು ಇದಾಗ್ತದೆ. ಯಾಕಂದ್ರೆ ಕರು ಮತ್ತೆ ತಾಯಿ ಮಗುವಿನ ಪ್ರೀತಿಯನ್ನು ಆದಷ್ಟು ಇಟ್ಕೊಂಡಿರ್ಬೇಕು. ಮತ್ತೆ ಗಂಡು ಕರುಗಳು, ನೀವು ಹೇಳಿದ್ರೆ ಗಂಡು ಕರುನ ಸಮಸ್ಯೆ, ಗಂಡು ಕರುನ ಸಮಸ್ಯೆ ಎಲ್ಲ ಈಗ ನಮ್ಮ ಧಾರ್ಮಿಕ ಇದರಲ್ಲಿ ನೋಡಿದ್ರೆ ಗೋವು ಅಂದ್ರೆ ಮಾತೆ ಅಂತ ಹೇಳ್ತಾರೆ. ಅರೆ ಈ ಗಂಡು ಕರುನ ಏನ್ ಮಾಡುದು, ಅದರಿಂದ ಹಾಲು ಕೊಡುವುದಿಲ್ಲ, ಅದು ಅದೇನು ಮಾಡುದು, ಸಗಣಿ ಮಾತ್ರ ಕೊಡ್ತದೆ ಅಂತ. ಅರೆ ನಾನು ಕಂಡ ಈ ಹೈನುಗಾರಿಕೆಯ ಇದರಲ್ಲಿ ಈಗ ದನಗಳನ್ನು ನಮಗೆ ಬೇಕಾದಷ್ಟಕ್ಕೆ ಸಾಕಿ, ಹಾಲಿಗೆ ಬೇಕಾದ ಆನಂತರ ಗಂಡು ಕರುಗಳನ್ನು ಸಾಕಿ, ಅದಕ್ಕೆ ಮೇಂಟೆನೆನ್ಸ್ ಕಡಿಮೆ, ಅದನ್ನು ಪ್ರೀತಿ ಮಾಡಿ. ಇಲ್ಲರೆ ಎಲ್ಲರೂ ಸಾಕಲಿಕ್ಕೆ ಯಾಕೆ ಹೆದರ್ತಾರೆ, ಅದು ಹಾಯ್ತದೆ, ಅದು ಉಪಟಳ ಮಾಡ್ತದೆ, ಅದಕ್ಕೆ ಸರಪಳಿ ಹಾಕಬೇಕು, ನಾಲ್ಕು ಹಗ್ಗ ಅಂತ ಕಟ್ಟಬೇಕು, ಮೂಗಿನ ಹಗ್ಗ ಹಾಕಬೇಕು ಅಂತ. ನಾನು ಪ್ರಾಕ್ಟಿಕಲ್ ಕಂಡಂತ ಇದರಲ್ಲಿ ಗಂಡು ಕರುವನ್ನು ಸಹ ನಾವು ಚಂದ ಮಾಡಿ ಸಾಕಿದ್ರೆ ಅದನ್ನು ದಿವಸ ನೇವರಿಸಬೇಕು, ಮೈಯನ್ನು ನೇವರಿಸ್ತಾ ಇರಿ, ಅದರ ಮುದ್ದಾಗಿ ಮಾತಾಡಿ, ಆಗ ಅವು ನಮಗೆ ಬೇಕಾದಾಗಿರ್ತವೆ. ಅವು ಮಾ ಏನು ಮಾಡೋದು ನನ್ನ ಅದರ ನಾನು ನನ್ನ ನಮ್ಮ ನನ್ನ ಹತ್ರ ಒಂದು ಬೋರಿ ಕರು ಇದೆ ಗಂಡು ಕರು, ಅದಕ್ಕೆ ಎರಡೂವರೆ ಮೂರು ವರ್ಷ ಆಯ್ತು. ಅದಕ್ಕೆ ಅದು ಹಾಯುವಂತದಕ್ಕೆ ಹಾಯ್ದಂತೆ ಅಂತ ಗೊತ್ತಿಲ್ಲ, ಹಾಯ್ತದೆ ಬಟ್ ನನ್ನನ್ನು ಹೀಗೆ ಹೀಗೆ ಅದು ಮಾಡಿ ಪ್ರೀತಿಯಿಂದ ನನ್ನನ್ನು ಮಾಡ್ತಾ ಇರ್ತದೆ. ಅದರ ಕುತ್ತಿಗೆ ಮೇಲೆ ನಾನು ಎರಡು ಕಾಲು ಹಾಕಿ ಅದ್ರ ಮೈ ಮೇಲೆ ಹೀಗೆ ಒರೆಸ್ತೇನೆ ಅದನ್ನು. ಆಗ ಅದು ಅಷ್ಟು ಖುಷಿಯಿಂದ ಇರ್ತದೆ, ದಿವಸ ಹಾಗೆ ಮಾಡು ಅಂತ ನಾನು ಹೋದಾಗ ನನ್ನನ್ನು ಹಾಗೆ ಮೈ ನೇವರ್ಸು ನೇವರ್ಸು ಅಂತ ಹೇಳ್ತದೆ. ಅದ ನನ್ಗೆ ಅದು ಅರ್ಥ ಆಗ್ತದೆ, ಬೇರೆಯವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅವರ ಆ ಪ್ರೀತಿಯ ಒಂದು ಇದು ಉಂಟಲ್ಲ ಸಂಬಂಧ ದೈನಂದಿನ. ಹಾಗೆ ನಮ್ಗೆ ಕಡಿಮೆ ಮೇಂಟೆನೆನ್ಸ್ ನಲ್ಲಿ ಸ್ವಲ್ಪ ಹಿಂಡಿ ಹಾಕಿ ಸ್ವಲ್ಪ ಹುಲ್ಲು ಹಾಕಿ ಆರಾಮದಲ್ಲಿ ಗೋಮಯ ಗೋಮೂತ್ರ ಸಿಗ್ತದೆ. ಮತ್ತೆ ದನ ಕರೆಯುವ ವ್ಯವಸ್ಥೆ ಕಷ್ಟ ಯಾರಿಗೆ ಇಲ್ಲ. ಕೆಲವು ಜನ ಇರ್ತದೆ ದನ ಸಾಕು ನನಗೆ ಸಾಧ್ಯ ಇಲ್ಲ ಸೊಂಡನು ಬಿಡಿ, ಗಂಡು ಕರು ಸಾಕಿ ಧರ್ಮ ಕೊಡ್ತೀವಿ. ಯಾರು ಬೇಕಾದ್ರೆ ಎಷ್ಟು ಜನ ಕೊಡ್ತಾರೆ ಧರ್ಮಕ್ಕೆ, ನಿಮ್ಗೆ ಗಂಡು ಸಕರಿಗೆ ಸಮಸ್ಯೆಯಿಲ್ಲ, ಯಾರು ಬೇಕಾದ್ರೆ ಕೊಡ್ತಾರೆ. ಅದ್ರ ಸಾಕುವಂತ ಮನಸ್ಸು ಬೇಕು, ಅದನ್ನು ಪ್ರೀತಿ ಮಾಡುವಂತ ಮನೋಭಾವ ಬೇಕು. ಅದನ್ನು ನೀವು ಕಮರ್ಷಿಯಲ್ ಆಗಿ ಲಾಭಕ್ಕಾಗಿ ಸಾಕಲಿಕ್ಕೆ ಹೋಗಬೇಡಿ. ಯಾವುದೇ ಗೋವುಗಳನ್ನು ಸಾಕುದ್ರೆ ಲಾಭಕ್ಕಾಗಿ ಸಾಕಬೇಡಿ, ಅದನ್ನು ಪ್ರೀತಿಯಿಂದ ಸಾಕಿ. ಅದರ ಗೋಮಯ ಗೋಮೂತ್ರದ ನಿಮ್ಮ ಕೃಷಿ ತನ್ನಿಂದನ ಒಳ್ಳೆದಾಗ್ತದೆ. ನಿಶ್ಚಲವರೀಗ ಕೃಷಿ ಸಂಘಟನೆ ಎನ್ನುವಂತಹದ್ದು ಬಹುಶಃ ಎಲ್ಲ ರೀತಿಯಲ್ಲಿ ಒಂದು ರೀತಿಯ ಸವಾಲು ಇರುವಂತಹ ಒಂದು ಕ್ಷೇತ್ರ ಇದು. ನೀವು ಸಾವಯವ ಕೃಷಿಕರನ್ನ ಸಂಘಟಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರಿ ನಿಮ್ಮ ಊರಿನಲ್ಲಿ. ಇದರ ಒಂದು ಪ್ರಯತ್ನದ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡುವುದಕ್ಕೆ ಯಾವ ರೀತಿಯ ಒಂದು ಪ್ರಯತ್ನವನ್ನೆಲ್ಲ ಮಾಡಿದಿರಿ? ನಾವಂದ್ರೆ ಮೊದಲಾಗಿ ನಾವು ಸಾವಯವ ಕೃಷಿ ನಾನು ಒಬ್ಬ ಮಾಡಬೇಕು, ನಾನು ಅದರ ಅನುಭವ ಉನ್ನದೆ ಇನ್ನೊಬ್ಬನಿಗೆ ಹೇಳುವಂತ ಒಂದು ಅಧಿಕಾರ ಬರುವುದಿಲ್ಲ. ಅದಕ್ಕಾಗಿ ಸಾವಯವದ ಮನದೊಟ್ಟು ಆ ಕೃಷಿಯನ್ನು ಮುಂದುವರಿಸಿ ಅದರಲ್ಲಿ ಒಂದು ಅಂತೀವ ಅಂದ್ರೆ ಪ್ರಯತ್ನ ಮಾಡುತ್ತಿದ್ದೇನೆ, ಅದರ ಉನ್ನತಿಯ ಒಂದು ಸ್ಥಾನವನ್ನ ಕಂಡಿದ್ದೇನೆ ಎಂಬ ಅಂದ್ರೆ ಅಲ್ಲಿಗೆ ಮುಟ್ಟಿದ್ದೇನೆ ಅಂತಲ್ಲ, ಆ ಪ್ರಯತ್ನದಲ್ಲಿದ್ದೇನೆ. ಇದು ಎಂದಿಗೂ ಬಿಡುವುದಿಲ್ಲ. ಒಂದು ಪಣ ತೊಟ್ಟ ನಂತರ ಅದಕ್ಕೆ ಬೇಕಾಗಿ ಒಂದು ಕೇಂದ್ರ ಸರ್ಕಾರದಿಂದ ಸಾವಯವ ಕೃಷಿಯ ಒಂದು ಸಂಘ ಮಾಡಿ, ಅಂದ್ರೆ ಸಂಘ ಮಾಡೋದಂದ್ರೆ ನಾವು ಒಂದು 50 ಜನ ಸಂಘ ಮಾಡಿ ಸಾವಯವ ಕೃಷಿಯ ಒಂದು ಸರ್ಟಿಫಿಕೇಟ್ ಪಡೆಯುವ ಯೋಜನೆ ಉಂಟು ಅಂತ ಒಂದು ಅವಕಾಶ ಬಂದಾಗ, ಇದು ಪಿಂಗಾರ ತೋಟಗಾರಿಕಾ ಒಂದು ಇಲಾಖೆ ಉತ್ಪಾದಕರ ಕಂಪನಿಗೆ ಬಂದಾಗ, ಆವಾಗ ಅದರ ಅಡಿಯಲ್ಲಿ ಒಂದು ಸಾವಯವ ವಿಭಾಗವನ್ನು ತೆಕ್ಕೊಂಡು ಅದರಲ್ಲಿ ನಾವು ಅದರಲ್ಲಿದ್ದ ಅಂದ್ರೆ ನಾವು ಹೊರಡೋದಕ್ಕೂ ಒಂದು ದೈವಾನುಗ್ರಹ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಸಾವಯವ ಮಾಡುತ್ತಿದ್ರು, ನನ್ನಿಂದ ಹಿರಿಯವರು ನಮ್ಮ ಮಂಚಿ ಇರ ಗ್ರಾಮದಲ್ಲಿ ಸಾವಯವ ಕೃಷಿಕರಾಗಿದ್ರು. ಅವರಂದ್ರೆ ಗುಪ್ತವಾಗಿದ್ರು, ಯಾರಿಗೂ ಗೊತ್ತಾಗಿರಲಿಲ್ಲ. ಈ ಒಂದು ಯೋಜನೆ ಬರುವಾಗ ಸುಪ್ತ ವ್ಯವಸ್ಥೆಗೆ ಬಂತದ್ದು. ಆವಾಗ ನಾವು ಎಲ್ಲರನ್ನ ಸೇರಿಸಿ ಒಂದು ಮೀಟಿಂಗ್ ಮಾಡುವಾಗ ಎಲ್ಲರೊಂದು ಒಮ್ಮುಖ, ಅಂದ್ರೆ ನಾವು ಎಲ್ಲರೂ ಮಾಡುವ ಇದೊಂದು ಬೆಳೆಸುವ ಅಂತ ಒಂದು ಉದ್ದೇಶದಿಂದ ಅಲ್ಲಿ ನಮ್ಮನ್ನು ಸಾವಯವ ಕೃಷಿ ಪರಿವಾರ ಅಂತ ಹೇಳಿ ಒಂದು ವಿಭಾಗವನ್ನ ಎತ್ತಿ ಅದರಲ್ಲಿ ಸೂಚನೆ ಮಾಡಿದಾಗ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರು. ಅದರಲ್ಲಿ ಕಾರ್ಯದರ್ಶಿಯನ್ನಾಗಿ ನಮ್ಮ ರಮೇಶ್ ರಾವ್ ಅವರನ್ನು ಕೂಡ ನಜಿಪ್ಪಾಡಿ ಅವರನ್ನು ಕೂಡ ಮಾಡಿದ್ರು. ಅದು ಹೇಗೆ ಆಯ್ತು ಅಂತ ಹೇಳಿದ್ರೆ, ನಮ್ಗೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಸು ಕೂಡ ಒಬ್ಬರಿಗೊಬ್ರು ಬಂತು. ಅದರೊಟ್ಟಿಗೆ ಸಂಘವು ಕೂಡ ಅವರಿಗೆ ನಮ್ಮ ಇಬ್ಬರನ್ನು ಕೂಡ ನಾಮಕರಣ ಮಾಡಿದ್ದು ಕೂಡ ಅವರೇ. ಆವಾಗ ಒಮ್ಮುಖದೊಂದು ಯೋಚನೆಗೆ ಬದ್ಧವಾಯಿತು ಇಬ್ರು ಕೂಡ. ಅವರು ಕೂಡ ಒಂದು ತನ್ನ ಮಿಲಿಟರಿ ದೇಶದ ಒಂದು ರಕ್ಷಣೆಯನ್ನ ಮಾಡುವಂತ ಉದ್ಯೋಗವನ್ನ ಮಾಡಿ ಇದೀಗ ಕೃಷಿ ರಕ್ಷಣೆಯನ್ನ ಮಾಡುತ್ತಾ ಇರುವಂತ ಅವರ ಮಧ್ಯದಲ್ಲಿ ಒಂದು ನನಗೆ ಯೋಗ ಸಿಕ್ಕಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನಾವು ಈ ಕೃಷಿಯ ಒಂದು ಸಾವಯವ ಕೃಷಿಯ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಮಾಡಿದ ಇದರಿಂದಾಗಿ ನಮ್ಮನ್ನು ಸಾವಯವ ಕೃಷಿ ಪರಿವಾರ ಅಂತ ಒಂದು ವಿಭಾಗ ಸ್ಥಾಪನೆಯಾಯಿತು. ಆವಾಗ ಅದರಲ್ಲಿ ಒಂದು ಯೋಚನೆಯನ್ನು ಮಾಡಿದ್ವು. ಟ್ರೈನಿಂಗ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಸರ್ಟಿಫಿಕೇಟ್ ಮುಖ್ಯ ಅಲ್ಲ. ನಮ್ಮ ಮನಸ್ಸಲ್ಲಿ ನಾವು ಮನಸ್ಸಿಟ್ಟು ಮಾಡಿದ್ರೆ ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಒಂದು ಒಬ್ಬರಿಗೊಂದು ತರಕಾರಿಯ ಅಥವಾ ಸಾವಯವದಲ್ಲಿ ಮಾಡಿದ ಉತ್ಪನ್ನ ಕೊಟ್ರೆ ಅವನಿಗೆ ಅವತ್ತಿಂದೇ ನೋಡಿ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾ ಇರ್ತಾನೆ, ಇನ್ನೊಂದು ಉಂಟಾ ಅಂತ ಕೇಳ್ತಾನೆ. ನಾವೊಂದು ಬಾಳೆಯನ್ನು ಮಾರಿದ್ರು ಅದೀಗ ನಾನು ಕೊಡುವಂತ ಒಂದು ನಮ್ಮ ಲೋಕಲ್ ಕುಕ್ಕಜಿಯಲ್ಲಿ ಆದ್ರೂ ಅದಕ್ಕೆ ಕೆಜಿಗೆ ಒಂದು 2-5 ರೂಪಾಯಿ ಜಾಸ್ತಿ ಸಿಗ್ತದೆ. ಸಾಲದು ನನ್ನ ಇದಕ್ಕೆ ಸಾಲದು. ಆದ್ರೆ ಅದನ್ನು ತಯಾರು ಮಾಡಬೇಕಿದ್ರೆ ಈಗ ನಾನು ಮಣ್ಣಿನಲ್ಲಿ ಮಾಡುವಂತದ್ದು ಒಂದೇ ಬಾಳೆ ನೆಡುವಂತದ್ದು, ಬಾಳೆ ನೆಡುದು ಮಣ್ಣು ಮಾತ್ರ ಹಾಕುದು, ಮತ್ತೆ ಏನ್ ಹಾಕುದಿಲ್ಲ. ಅಂದ್ರೆ ಅದರಲ್ಲಿ ಆಲ್ರೆಡಿ ಅದರಲ್ಲಿ ಇದೆ ಅಂತ, ಇಲ್ಲದಿದ್ರೆ ಆ ಗುಣ ಬರ್ಲಿಕ್ಕಿಲ್ಲ. ಹಾಗೆ ನಾವು ಮಾಡ್ತಾ ಇರುವಾಗ ನಾವೊಂದು ಪುನಃ ಯೋಚನೆ ಮಾಡಿದ್ವು. ಟ್ರೈನಿಂಗ್ ಆಗಿ 3 ವರ್ಷ ಆಗಿರ್ತದೆ, ಸರ್ಟಿಫಿಕೇಟ್ ಬಂದಿರ್ತದೆ, ಆನಂತರ ನಾವು ಒಬ್ರನ್ನೊಬ್ರು ಕಾಣುದು ಹೇಗೆ ಅಂತ. ಆವಾಗ ಒಂದು ಕಾರ್ಯದರ್ಶಿಯವರು ಉಳಿದ ಸದಸ್ಯರೆಲ್ಲ ಒಂದು ತೀರ್ಮಾನವನ್ನು ತಗೊಂಡು ಒಂದೊಂದು ತಿಂಗಳಲ್ಲಿ ಒಂದೊಂದು ರೈತರ ಮನೆಯಲ್ಲಿ ನಾವು ಮೀಟಿಂಗ್ ಅನ್ನ ಇಟ್ಕೊಳ್ಳುವ ಅಂತ. ಅದರಲ್ಲಿ ಒಂದು ಕಾಲು ಗಂಟೆ ಅಂದ್ರೆ ಒಂದು ಗಂಟೆ ಇಟ್ಕೊಳ್ತೇವೆ. ಕಾಲು ಗಂಟೆ ಆ ರೈತ ತನ್ನ ಅನುಭವವನ್ನ ಹೇಳ್ಬೇಕು. ಅವರ ಮನೆಯಲ್ಲಿ ಇದ್ದುಕೊಂಡು ಹೇಳಿದ್ರೆ ಅವರ ಅನುಭವ ನಮಗೆ ಸಿಗ್ತದೆ. ಅಲ್ಲಿ ಮತ್ತೆ ನಮ್ಮ ಉಳಿದ ಯಾವ್ದೊಂದು ಯೋಜನೆ ಅಥವಾ ತೋಟಗಾರಿಕಾ ಇಲಾಖೆಯಿಂದ ಇಂಥದ್ದು ಬರ್ತದೆ ನಾವು ತೆಕ್ಕೊಳ್ಳುವ, ಅಥವಾ ನಾನು ಒಂದು ಇಂಥ ಕೃಷಿ ಮಾಡಿದ್ದೇನೆ, ನಾನು ಬೆಂಡೆ ಮಾಡಿದ್ದೇನೆ, ಏನೋ ಒಂದು ಕೃಷಿ ಮಾಡಿ ಅದರಲ್ಲಿ ತನ್ನ ಅನುಭವವನ್ನ ಇನ್ನೊಬ್ಬರಿಗೆ ಹೇಳುವಂತ ಒಂದು ವೇದಿಕೆ ಆಯ್ತದ್ದು. ಆವಾಗ ಅವ ಹೇಳುವಾಗ ಇನ್ನೊಬ್ಬನು ಹೇಳಲಿಕ್ಕೆ ಆ ಹೊತ್ತಿಗೆ ಅವ ತಯಾರಾಗದಿದ್ರು ಮರು ಮೀಟಿಂಗ್ ಅವರು ತಯಾರು ಮಾಡಿಕೊಂಡು ಬರ್ತಾನೆ ನನ್ನ ಅನುಭವವನ್ನು ಅಲ್ಲಿ ಹೇಳ್ಬೇಕು ಅಂತ. ಅವನಿಗೂ ವೇದಿಕೆ ಆಯ್ತು. ಈಗ ಒಂದು ಸರಪಳಿ ಆಯ್ತು ಸರ್. ಈ ಕೊರೋನಾ ಇದರಿಂದಾಗಿ ನಾವು ಸ್ವಲ್ಪ ಒಂದು 2 ದಿವಸ ಅಂದ್ರೆ ನಾವು ಮಾಡುವಂಥದ್ದು ನಮ್ಮ ಒಂದು ತಂಡದಲ್ಲಿ ಹಿರಿಯವರು ಜಾಸ್ತಿ ಇದ್ದಾರೆ, ಅವರ ಆರೋಗ್ಯದ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಮನೆಯಲ್ಲಿ ಮಾಡುವಾಗ ಇನ್ನೊಂದು ಈ ಕೊರೋನಾದ ಒಂದು ಬಾಧೆ ಇನ್ನೊಂದು ಮನೆಯಲ್ಲಿ ಬರಬಾರದು ಅಂತ ಒಂದು ಈಗ ಸ್ಥಗಿತಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮುಂದುವರಿಸುವ ಒಂದು ಯೋಚನೆಯನ್ನು ಇಟ್ಟುಕೊಂಡು ನಾವು ಕಾರ್ಯದರ್ಶಿಯವರು, ಉಪಾಧ್ಯಕ್ಷರು, ಅಧ್ಯಕ್ಷರು, ಸದಸ್ಯರೆಲ್ಲ ಮಾತನಾಡ್ತಾ ಇದ್ದೇವೆ ಸರ್. ಒಂದೇ ಒಂದು ಉದ್ದೇಶ, ಸಾವಯವಕ್ಕೆ ಒತ್ತು, ಇದು ರೈತನ ಗತ್ತು ಅಂತ. ಸಾವಯವದತ್ತ ಒಲವು, ಅದು ರೈತನ ಬಲವು ಅಂತ. ಈ ರೀತಿಯಾಗಿ ನಾವು ಒಂದು ಯೋಚನೆಯನ್ನು ಇಟ್ಟುಕೊಂಡು ಮುಂದುವರಿಯುತ್ತಾ ಗೋಮಾತೆಯ ದೊಡ್ಡ ಪ್ರೀತಿಯನ್ನು ಇಟ್ಟುಕೊಂಡು ಮುಂದುವರಿದಕ್ಕೆ ಪಣ ತೊಟ್ಟಿದ್ದೇವೆ ಸರ್. ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥ ಸಿಕ್ಕಿದ್ರೆ ಎಲ್ರಿಗೂ ಬೇಕು, ಎಲ್ರಿಗೂ ಕೂಡ ದುಡ್ಡು ಕೊಡುವುದಕ್ಕೆ ರೆಡಿ ಇದ್ದಾರೆ. ಆದರೆ ಆ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಎನ್ನುವಂಥ ಒಂದು, ಇದನ್ನ ಯಾವ ರೀತಿ ನೀವು ಪಡ್ಕೊಳ್ಬಹುದು ಅಂದ್ರೆ ಇದನ್ನ ಜನರಿಗೆ ಮುಟ್ಟಿಸುವಂತಹದ್ದು ಮತ್ತು ನಿಮ್ಮ ಉತ್ಪನ್ನವನ್ನು ಗ್ರಾಹಕರಿಗೆ ನೇರವಾಗಿ ಮಾರುಕಟ್ಟೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಇದರಲ್ಲಿ ಅಂದ್ರೆ ನಾವೊಂದು ಯೋಚನೆಯನ್ನು ಕೂಡ ಕಳೆದ ಈ ಕೊರೋನಾದ ಹಿಂದಿನ ಮೀಟಿಂಗ್ ಅಲ್ಲಿ ಕೂಡ ಮಾತಾಡಿದ್ದೇವೆ. ಅಂದ್ರೆ ಒಬ್ಬೊಬ್ಬರು ಈಗ ಅಲಸಂಡೆ ಮಾಡಿದ್ರೆ, ಒಬ್ಬರು ತರಕಾರಿ ಮಾಡಿದ್ರೆ, ಇನ್ನೊಬ್ಬರು ಗುಣಮಟ್ಟದ ಹಾಲನ್ನು ಮಾಡುವಂಥದ್ದು, ಇನ್ನೊಬ್ಬರು ಈಗ ನಾವು ಲಸ್ಸಿ ಇದೇನು ಹೇಳ್ತೇವೆ ಅದನ್ನು ಮಾಡುವಂಥದ್ದು, ಇನ್ನು ನಮಗೆ ಈಗ ಎಲ್ಲ ತೊಂಡೆ ಆದ್ರೆ ಅದು ಪ್ರಯೋಜನ ಇಲ್ಲ, ಇನ್ನೊಬ್ಬರ ಬದನೆ ಆಗುವಂಥದ್ದು, ಸೌತೆ ಆಗುವಂಥದ್ದು, ಮುಳ್ಳು ಸೌತೆ, ಈಗ ಬೇರೆ ಬೇರೆ ಆ ಸೀಸನ್ ಯಾವ ಪೀರಿಯಡ್ಗೆ ಬೇಕಾಗಿರ್ತದೆ ಅದನ್ನು ಮಾಡು, ಇನ್ನೊಬ್ಬರು ಗೊನೆಯೇ ಬಾಲೆಗೊನೆಯೇ ಮಾಡುವಂಥದ್ದು, ಒಬ್ಬರು ಕದಳಿಯೇ ಮಾಡುವಂಥದ್ದು, ಹೊರವನ್ನು ನೇಂದ್ರ ಮಾಡುವಂಥದ್ದು, ಹೀಗೆ ಯೋಚನೆ ಎಲ್ಲ ಮಾಡಿದ್ದೇವೆ ಸರ್. ಇದು ಅಂದ್ರೆ ಪ್ರತಿಯೊಂದು ಇದನ್ನು ಒತ್ತುಕೊಂಡು ಇನ್ನೊಬ್ಬ ನಮ್ಮ ಒಂದು ಸಂಘದಿಂದಲೇ ಇನ್ನೊಬ್ಬ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಅಂದ್ರೆ ಒಬ್ಬರು ಎಲ್ಲರು ತಯಾರಿ ಮಾಡಿಕೊಂಡು ಅಲ್ಲಿಗೆ ಅವ ಮಾರ್ಲಿಕ್ಕೆ ಅವನಿಗೆ ಸಮಯ ಸಾಕಾಗ್ಲಿಕ್ಕಿಲ್ಲ, ಅವನ್ ಮರು ದಿವಸಕ್ಕೆ ಅಥವಾ ಮರುವಾರಕ್ಕೆ ಅವನಿಗೆ ತಯಾರಾಗಬೇಕು, ಅವ ಕೃಷಿ ಮಾಡ್ತಾ ಇರಬೇಕು. ಇನ್ನೊಂದ್ಸಲ ಅವ ತಿರುಗಿ ಇನ್ನೊಂದು ಜನ ಮಾಡುವಂತ, ಅಂದ್ರೆ ಎಲ್ಲರಿಗೆ ವ್ಯವಹಾರಿಕ ಜ್ಞಾನವನ್ನು ಕೊಡುವಂತದ್ದು. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೂಡ ಒಂದು ಯೋಚನೆ ಇಟ್ಟಿದ್ದೇವೆ ಸರ್. ಮುಂದಿನ ಅಂದ್ರೆ ನಾವು ಒಂದು ಈಗ ತಕ್ಕ ಮಟ್ಟಿಗೆ ನಮ್ಮ ಲೋಕಲ್ ಆಗದಿದ್ರು ಬಿಸಿ ರೋಡ್ ಈ ವಲಯದಲ್ಲಿ ಆದ್ರೂ ಒಂದು ಸಂಸ್ಥೆಯನ್ನು ಇಟ್ಟು ನಾವು ನಮ್ಮ ವಸ್ತುಗಳನ್ನ ಮಾರುವಂತ ಒಂದು ಯೋಚನೆ, ಒಂದು ಸಂಘ ಸಂಸ್ಥೆಗಳ ಮುಖಾಂತರವ, ಕೃಷಿ ಇಲಾಖೆ ಮುಖಾಂತರವ, ಹೀಗೆ ಒಂದು ಮಾರುವ ಯೋಚನೆಯನ್ನು ಇಟ್ಟುಕೊಂಡು ಒಂದು ಯೋಚನೆ ಮುಂದುವರಿಯುವಂತ ಒಂದು ಯೋಚನೆಯನ್ನ ಇಟ್ಟುಕೊಂಡಿದ್ದೇವೆ ಸರ್. ರಮೇಶ್ ಅವರಿಗೆ ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬಹುಶಃ ಯುವಕರು ಕನಿಷ್ಠ ಸಂಬಳಕ್ಕೆ ಒಂದು ಗರಿಷ್ಠ ಶ್ರಮವನ್ನು ಪಡುವುದನ್ನು ನಾವು ನೋಡ್ತಾ ಇರ್ತೀವಿ. ಪೇಟೆಗೆ ಹೋದರೆ ಸುಲಭದಲ್ಲಿ ದುಡ್ಡು ಮಾಡಬಹುದು ಅಂತ. ಇದರ ಹೊರತಾಗಿ ಮಣ್ಣನ್ನು ಪ್ರೀತಿಸಿದರೆ, ನೀವು ಹೇಳಿದ ಹಾಗೆ ಹಸುಗಳನ್ನು ಅಥವಾ ನಮ್ಮ ಪರಿಸರವನ್ನು ಪ್ರೀತಿಸಿದರೆ ಸುಂದರ ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವಂಥದ್ದಕ್ಕೆ ನೀವೇ ಉದಾಹರಣೆ. ನಿಮ್ಮ ಒಂದು ಸಂದೇಶ ಏನು? ಸುಂದರ ಬದುಕನ್ನು ಕಟ್ಟಿಕೊಳ್ಳಬಹುದು, ಆದರೆ ಅದಕ್ಕೆ ಅವನಿಗೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ಯಾವುದು ಕೆಲಸ ಆಗುವುದಿಲ್ಲ. ಅದಕ್ಕೆ ತಾಳಿದವನು ಬಾಳಿಯಾನು ಎಂಬ ಮಾತಿದೆ. ಅದರಂತೆ ನಾವು ಎಲ್ಲರೂ ಕೃಷಿಯನ್ನು ಮಾಡಬೇಕು. ಅದು ನಿಧಾನವಾಗಿ ಇವತ್ತಿನಿಂದ ನಾಳೆಗೆ ದುಡ್ಡಾಗಬೇಕು ಅಂದರೆ ಕೃಷಿ ಅವನಿಗೆ ಯೋಗ್ಯವೇ ಅಲ್ಲ. ಅವನು ಬೇರೆ ದುಬೈ ಆಗಿ ಬೇರೆ ಗಲ್ಫ್ ಕಂಟ್ರಿಗೆ ಹೋಗಬೇಕಷ್ಟೇ. ಆದರೆ ಇಲ್ಲಿಯೇ ಇದು ಮಾಡಬೇಕಾದ್ರೆ ಅವನು ಕೃಷಿ ಮಾಡಿ ತಾಳ್ಮೆಯಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದುವರೆದ್ರೆ ಅವನಿಗೆ ಅದರಲ್ಲಿ ಸಕ್ಸಸ್ ಖಂಡಿತ ಉಂಟು. ಯಾವುದೇ ಕೆಲಸವನ್ನು ಪ್ರೀತಿಯಿಂದ ಮಾಡಿ ಅದರಲ್ಲಿ ದುಡ್ಡಿಗಾಗಿ ಮಾಡಬೇಡಿ, ಆಗ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಬೇಡಿ, ಅಂದರೆ ಅದರಲ್ಲಿ ನಮ್ಗೆ ಸಕ್ಸಸ್ ಸಿಗ್ತದೆ ಅಂತ ನನ್ನ ಒಂದು ವಿಚಾರ. ಮತ್ತು ಇನ್ನೊಂದು, ನಾನು ನಮ್ಮ ಸರ್ಕಾರಕ್ಕೆ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಹೈನುಗಾರಿಕೆಯನ್ನು ಮುಂದೆ ಮಾಡಿ, ಹೈನುಗಾರಿಕೆ ಒಳ್ಳೇದು ಮಾಡಿ. ಎಲ್ಲ ಸರ್ಕಾರ ಎಲ್ಲ ಯೋಜನೆಗಳಿದೆ, ಎಲ್ಲ ಇದೆ, ಆದರೆ ಹೈನುಗಾರಿಕೆಯಿಂದ ಉತ್ಪನ್ನ ಆದಂಥ ಹಾಲಿನ ಬೆಲೆಯನ್ನು ಬಹಳ ಕಡಿಮೆ ಮಾಡಿದ್ದಾರೆ. 30 ರೂಪಾಯಿ ನಾವು ಹಾಕುವಂಥ ಡೈರಿಗೆ ಹಾಕುವಂಥ ಹಾಲಿಗೆ 30-31 ರೂಪಾಯಿ ಸಿಗ್ತದೆ. ಆದರೆ 1 ಲೀಟರ್ ಬಿಸ್ಲರ್ ನೀರಿಗೆ ಅಂಗಡಿಯಲ್ಲಿ ಹೋಗಿ ನೀರು ಕೇಳಿದ್ರೆ ನೀರಿಗೆ ಎಷ್ಟು, 1 ಬಾಟ್ಲ್ ನೀರು ಕೊಡಿದ್ರೆ 20-21 ರೂಪಾಯಿ ಇದೆ. ಆ ನೀರನ್ನು ಹೇಗೆ ಮಾಡಿದ್ದೇನಲ್ಲ ಅವ ಬೋರ್ವೆಲನ್ನು ತೆಗ್ದು ಬಾಟ್ಲ್ ಹಾಕಿ ಫಿಕ್ಸ್ ಮಾಡಿ ಕೊಟ್ಟ, ಅದರಿಂದ ಅವ 21 ರೂಪಾಯಿ ಪಡಿತಿದ್ದಾನೆ. ಈ ರೈತ ಒಂದು ಬೆಳಿಗ್ಗೆಯಿಂದ ಹೇಳಿದ ಒಂದು ರಾತ್ರಿವರೆಗೆ ಕಷ್ಟ ಬಂದು ಮಾಡಿದಂತ ಆ 1 ಲೀಟರ್ ಒಂದೊಂದು ಹನಿಯ ಹಾಲಿಗೋಸ್ಕರ ಎಷ್ಟು ಬೆಲೆ ಇದೆ ಅಂತ, ಯಾಕಂದ್ರೆ ಆ ರೈತನ ಪರಿಶ್ರಮ ಇದೆ. ಇದನ್ನು ಸರ್ಕಾರ ಕಂಡಿಲ್ಲ ಇನ್ನೂ ಸಹ. ಸರ್ಕಾರ ಇದನ್ನು ಕಂಡುಕೊಂಡು ಈ ಕಡಿಮೆ ಒಂದು ಲೀಟರ್ ಹಾಲಿಗೆ ಮಿನಿಮಮ್ 50 ರೂಪಾಯಿ ಆಗಿದ್ರೆ ಮಾತ್ರ ಈ ಹೈನುಗಾರಿಕೆ ಮುಂದೆ ಹೋಗ್ಬೋದು. ಇಲ್ಲಾದ್ರೆ ಈ ಹೈನುಗಾರಿಕೆ ಏನು ಮಾಡ್ಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ. ಯಾವಾಗಲೂ ಸಹ ಯಾವುದೇ ಬೆಳಿಬೇಕಾದ್ರೆ ಧರ್ಮವನ್ನು ಹೇಳ್ತಾರೆ, ಧರ್ಮವೇ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಮುಂಚಿನ ಹೇಳ್ತಾ ಇದ್ರು. ಆದ್ರೆ ನನ್ನ ದೃಷ್ಟಿಯಲ್ಲಿ ಅರ್ಥವೇ ಧರ್ಮದ ಮೂಲವಯ್ಯ. ಯಾರು ಅರ್ಥಶಾಸ್ತ್ರ ಕೌಟಿಲ್ಯನವರು ಹೇಳಿದ್ದಾರೆ, ಅರ್ಥವೇ ಧರ್ಮದ ಮೂಲವಯ್ಯ ಅಂತ. ಅರೆ ಅರ್ಥ ಅಂದ್ರೆ ಎಲ್ಲಿ ಈಗ ದುಡ್ಡಿನ ವ್ಯವಸ್ಥೆ ಎಲ್ಲಿತ್ತು, ಯಾರತ್ರ ಇನ್ಕಮ್ ಹೆಚ್ಚಾಯ್ತು ಅಂತಲ್ಲಿ ಧರ್ಮ ಬೆಳೆದಿದೆ. ಅದೇ ಕಾರಣ ಕೃಷಿ ಸಹ ಹಾಗೆ, ಈ ಕೃಷಿಯಲ್ಲಿ ಇನ್ಕಮ್ ಯಾರಿಗೆ ಹೆಚ್ಚು ಸೋರ್ಸ್ ಬರ್ತದೆ ಅದಕ್ಕೆ ಎಲ್ಲರೂ ಬರ್ತಾರೆ. ಅದಕ್ಕೆ ಅಟ್ ಲೀಸ್ಟ್ 1 ಲೀಟರ್ ಹಾಲಿನ ರೇಟ್ 50 ರೂಪಾಯಿ ಇಟ್ಟರೆ ಮಾತ್ರ ಈ ಹೈನುಗಾರಿಕೆ ಮುಂದೆ ಹೋಗ್ಬೋದು ಅಂತ ನಾನು ಸರ್ಕಾರದ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಬಹಳ ಸಂತೋಷ ರಮೇಶ್ ರಾವ್ ಹಾಗೂ ನಿಶ್ಚಲ ಶೆಟ್ಟಿ ಅವರೇ. ಸಾವಯವ ಕೃಷಿ ಎನ್ನುವಂತಹದ್ದು ಯಾರಿಗೂ ಬೋಧನೆ ಮಾಡಿ ಮಾಡುವಂತಹದ್ದಲ್ಲ, ಸ್ವತಃ ಅನುಭವಿಸಿ ಮಾಡುವಂತಹದ್ದು, ಜೊತೆಗೆ ಪರಿಸರದ ಜೊತೆ ಜೊತೆಗೆ ಜೀವನವನ್ನು ಬಾಳುವಂತಹದ್ದು. ಈ ನಿಟ್ಟಿನಲ್ಲಿ ನಿಮ್ಮ ಅನುಭವವನ್ನು ಹೇಳಿದಿರಿ, ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಇಬ್ಬರ ಪರವಾಗಿ ಕೂಡ ಅನಂತ ಅನಂತ ಧನ್ಯವಾದಗಳು. ಹೀಗೆ ರೈತರ ಮಧ್ಯೆ ಆಕಾಶವಾಣಿ ಇರಲಿ. ಧನ್ಯವಾದಗಳು. ಇದುವರೆಗೆ ಗೋ ಆಧಾರಿತ ಸಾವಯವ ಕೃಷಿ ಕುರಿತು ಬಂಟ್ವಾಳ ತಾಲೂಕು ಇರ ಗ್ರಾಮದ ನಿಶ್ಚಲ್ ಜಿ ಶೆಟ್ಟಿ ಹಾಗೂ ಮಂಚಿ ಗ್ರಾಮದ ರಮೇಶ್ ರಾವ್ ನೂಜಿಪಾಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 51,000 ರಿಂದ 54,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 40,000ರಿಂದ 43,500 ರೂಪಾಯಿಗಳು, ಕೋಕಾ 22,000ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500ರಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 10,000ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,150ರಿಂದ 2,250 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,950ರಿಂದ 3,050 ರೂಪಾಯಿಗಳು, IR8 2,800ರಿಂದ 2,900 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲ್ಗೆ 1,700ರಿಂದ 1,800 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 4,100ರಿಂದ 4,200 ರೂಪಾಯಿಗಳು, ಕೆಂಪು ಬೆಲ್ಲ 3,900ರಿಂದ 4,000 ರೂಪಾಯಿಗಳು, ಕಪ್ಪು ಬೆಲ್ಲ 4,100ರಿಂದ 4,200 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲ್ಗೆ 14,500ರಿಂದ 19,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 46,000ರಿಂದ 51,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 10,500ರಿಂದ 11,800 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 1,300ರಿಂದ 1,800 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಲ್ಗೆ 1,000ರಿಂದ 1,500 ರೂಪಾಯಿಗಳು, ಗಾಳಿ 1,300ರಿಂದ 1,800 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲ್ಗೆ 4,000ರಿಂದ 4,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ईगा रत्नमाला प्रकाश ಹಾಡಿರುವ ಕೃಷ್ಣ ಪುರಂದರ ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಶರಣು ಶರಣು ಶ್ರೀ ಮಾತೆ ಶರಣು.